ಸಿಪಿ ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಹಳೇಬೀಡು ಹೋಬಳಿಯ ಚಚ್ಚಟ್ಟಹಳ್ಳಿಯ ಕೃಷಿಕರಾದ ಸಿಪಿ ಗಿರೀಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಗಿರೀಶ್. ನಮಸ್ಕಾರ ಸರ್. ಗಿರೀಶ್, ಎಷ್ಟು ವಯಸ್ಸು ತಮಗೆ? ನಮಗೆ 45 ಸರ್. 45 ವರ್ಷ ಆಯ್ತು. ಏನ್ ಓದಿದ್ರಿ ತಾವು? SLC ಸರ್. SLC ಓದಿದ್ರಿ, ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಮನೆ ಕಡೆ ವ್ಯವಸಾಯ ಮಾಡೋಕ್ಕಾಗಿ ಹೋಗ್ಲಿಲ್ಲ ಸರ್. ಮನೆಯಲ್ಲಿ ನೀವು ಉಳಿದು ವ್ಯವಸಾಯ ಮಾಡಂತ ಅನಿವಾರ್ಯತೆ ಇತ್ತ? ಇತ್ತು ಸರ್, ನಮ್ಮ ಅಪ್ಪಾಜಿ ಅವರಿಗೆ ಆಗ್ತಿರ್ಲಿಲ್ಲ, ಹಂಗಾಗಿ ನಾವೇ ಮಾಡ್ಬೇಕಿತ್ತು, ಹಂಗಾಗಿ ಮಾಡ್ತೀವಿ ಸರ್. ನೀವೇ ದೊಡ್ಡವ್ರ? ನಾವೇ ದೊಡ್ಡವರು. ನಮ್ಮ ತಮ್ಮ ಇದ್ದಾನೆ, ನಮ್ಮಮ್ಮ, ನಮ್ಮ ಅಪ್ಪಾಜಿ, ತಮ್ಮ, ನಮ್ಮನೆಯವರು, ಮಕ್ಕಳಿಬ್ರು. ಎಷ್ಟು ಜಮೀನ್ ಇದೆ ನಿಮ್ಗೆ? 10 ಎಕರೆ ಇದೆ ಸರ್. 10 ಎಕರೆ. 10 ಎಕರೆ ಜಮೀನಲ್ಲಿ ಏನೇನ್ ಬೆಳಿತೀರಿ? 10 ಎಕರೆ ಅಲ್ಲಿ 4.5 ಎಕರೆ ತೋಟ ಮಾಡಿದ್ವಿ, ಅಡಿಕೆ, ತೆಂಗು, ಇನ್ನೊಂದು 2 ಎಕರೆ ಮಳೆ ಆಶ್ರಯ, ಇನ್ನೊಂದು 3 ಎಕರೆ ಟೊಮೆಟೊ, ಬೀನ್ಸು, ಶುಂಠಿ, ತರಕಾರಿ ಎಲ್ಲ ಒಟ್ಟಿಗೆ ಬೆಳಿತೀವಿ. ತರಕಾರಿ ಬೆಳೆಯಕ್ಕೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? ನಾವು 15-20 ವರ್ಷದಿಂದ ತರಕಾರಿ ಜಾಸ್ತಿನೇ ಬೆಳಿತೀವಿ ಸರ್. ಮೊದ್ಲೆಲ್ಲ ಮಳೆ ಆಶ್ರಯ ಇದ್ದದ್ದು, ಒಂದು 20 ವರ್ಷದಿಂದ ತರಕಾರಿನೇ ಜಾಸ್ತಿ. ಯಾಕೆ ತರಕಾರಿ ಬೆಳೆಗಳು ಜಾಸ್ತಿ ಬೆಳಿಬೇಕು ಅಂತ ಹೇಳಿ? ನಮ್ಗೆ ಇಲ್ಲಿ ಅನುಕೂಲ ಇದೆ ಸರ್, ಹಳೇಬೀಡು, ಹಾಸನ್ನು, ಮಾರ್ಕೆಟ್ ಎಲ್ಲ ಹತ್ರ ಇದೆ, ಹಂಗಾಗಿ ತರಕಾರಿ ಬೆಳಿತೀವಿ. ತರಕಾರಿ ಬೆಳಿಲಿಕ್ಕೆ ನೀರಾವರಿ ಸೌಲಭ್ಯ ಇರಬೇಕಲ್ವಾ? ನೀರಾವರಿ ಇದೆ ಸರ್, ಹಳೇಬೀಡು ಕೆರೆ ತುಂಬಿದಾಗ ನೀರಾವರಿ ಆಗುತ್ತೆ. ಹಳೇಬೀಡು ಕೆರೆ ನೀರಿಲ್ಲ ಅಂದ್ರೆ ನೀರು ನಿಂತು ಹೋಗ್ತವೆ, ಬತ್ತ ಹೋಗ್ತವೆ. ಈ ನೀವು ನೀರಾವರಿಗೆ ಏನ್ ಮಾಡ್ಕೊಂಡಿದ್ರಿ? ಕೊಳವೆ ಬಾವಿ ಮಾಡ್ಕೊಂಡಿದ್ರಿ? 3 ಬೋರ್ ಇದಾವೆ, ಸ್ವಂತ ಟೀಸ್ ಇದೆ, ಕರೆಂಟ್ ಸ್ವಲ್ಪ ಪ್ರಾಬ್ಲಮ್, ಅದರಲ್ಲೂ ಹೆಂಗೋ ಮೇಂಟೈನ್ ಮಾಡಿ ಮಾಡ್ತೀವಿ ಸರ್. ಈಗ ಕೊಳವೆ ಬಾವಿ ಇದ್ರೂ ಹಳೇಬೀಡು ಕೆರೆಯಲ್ಲಿ ನೀರಿದ್ರೆ ಮಾತ್ರ ಚೆನ್ನಾಗಿ ನೀರು ಬರುತ್ತೆ, ನೀರಿದ್ರೆ ಮಾತ್ರ ಬೋರ್ಗಳು ಓಡ್ತವೆ. 1/2 ಕೆರೆ ನೀರಿದ್ರು ಬರಲ್ಲ, ತುಂಬಿರ್ಬೇಕು, 3/4 ಕೆರೆ ಇರಬೇಕು, ಹಂಗಾದಾಗ ನೀರು ಚೆನ್ನಾಗಿ ಬರ್ತವೆ ಸರ್. ಈಗ ಒಂದು 2 ವರ್ಷದಿಂದ ಪರವಾಗಿಲ್ಲ ಅಲ್ಲ, ಏನ್ ತೊಂದ್ರೆ ಇಲ್ಲ ಅಲ್ಲ? ಬರ್ತಾ ಇದೆ ಸರ್. ಈಗಲೂ ಕೆರೆನಲ್ಲಿ ಪೂರ್ಣ ನೀರಿದೆ? ಇದೆ ಇದೆ, ಆಗುತ್ತೆ ಸರ್. ಈ ಬೇಸಿಗೆ ಚೆನ್ನಾಗಿ ಆಗ್ಬೋದಲ್ವಾ? ಆಗುತ್ತೆ ಸರ್. ತರಕಾರಿ ಏನೇನು ಬೆಳಿತೀರಿ ಗಿರೀಶ್? ಬೀನ್ಸು, ಟೊಮೆಟೊ, ಮತ್ತೆ ಹಾಗಲಕಾಯಿ, ಬದನೆಕಾಯಿ, ಬೀಟ್ರೂಟು, ಎಲ್ಲಾ ತರಕಾರಿನೂ ಬೆಳಿತೀವಿ. ಮತ್ತೆ ಶುಂಠಿ, ಹೋದ ವರ್ಷ ಶುಂಠಿ ಮಾಡಿದ್ವಿ, ಒಳ್ಳೆ ರೇಟ್ ಸಿಕ್ತು. ಈ ಸಲ ರೇಟು ಇಲ್ಲ, ಖರ್ಚಿಂದು ಇಲ್ಲ. ಕೊಟ್ರ ಈ ಸರಿ ಶುಂಠಿನ? ಅವಾಗಲೇ ಕೊಟ್ಟು ಸರ್, 1700 ಕೊಟ್ವಿ, ಈಗ 1.5 ಸಾವಿರ ಡೌನ್ ಆಗಿದೆ ಈಗ. ಇನ್ನೂ ಕಡಿಮೆ ಆಗಿದೆ? ಕಡಿಮೆ ಆಗಿದೆ. ಇನ್ನೂ ಇದೆಯಾ ಕೊಡೋಂಥದ್ದು? ಸ್ವಲ್ಪ ಬೀಜಕ್ಕೆ 1-2 ಎಕರೆ ಹಾಕೋಣಕ್ಕೆ ಇಟ್ಕೊಂಡಿದ್ವಿ, ಕೊಡೋದೆ ಅಂತೇನಿಲ್ಲ ಸರ್. ಈ ಸರಿ ಮತ್ತೆ ಹಾಕ್ತೀರಿ? ಹಾಕ್ತೀವಿ ಸರ್. ಏನೇನು ತಯಾರಿ ಮಾಡ್ಕೊಂಡಿದ್ರಿ ಶುಂಠಿ ಹಾಕ್ಲಿಕ್ಕೆ? ಮತ್ತೆ ಬೇಸಾಯ ಎಲ್ಲ ಮಾಡಿಸಿದ್ವಿ, ಇನ್ನು ಜನವರಿ ಎಂಡ್ ಫೆಬ್ರವರಿಗೆ ಅಲ್ವಾ, ಇನ್ನು ಬೇಸಾಯ ಆಗಿದೆ ಅಷ್ಟೇ. ಬೀಜ ಇನ್ನೊಂದು ವಾರದಲ್ಲಿ ಕೀಳ್ಬೇಕು, ವಾರ 15 ದಿವಸದಲ್ಲಿ ಕಿತ್ತು ಅದನ್ನೆಲ್ಲ ಮತ್ತೆ ಸಂಸ್ಕರಣೆ ಮಾಡ್ಬೇಕಲ್ವ? ಮಾಡಿ ಮೆಡಿಸಿನ್ ಎಲ್ಲ ಹಾಕಿ ಸೋಸಿ ಬೀಜ ಎಲ್ಲ ಚೀಲಕ್ಕೆ ಹಾಕಿ ಇಡ್ತೀವಿ ಸರ್. ಯಾಕೆ ಸರ್ ಈ ಶುಂಠಿ ಬೆಲೆ ಕಡಿಮೆ ಆಯ್ತು ಅಂತೀರಿ? ಬೆಲೆ ಅಂದ್ರೆ ಹೋಲ್ಸೇಲ್ ಎಲ್ಲ ಒಂದು 100-30% ಇತ್ತು, ಈ ಸರಿ 100-100 ಬೆಳೆದಿದ್ದಾರೆ. ಮೊದ್ಲೇನಿತ್ತು ಅದ್ರ ತ್ರಿಬಲ್ ಬೆಳೆದಿದ್ದಾರೆ, ಹಂಗಾಗಿ ಶುಂಠಿ ರೇಟ್ ಇಲ್ಲ ಸರ್. ಹಂಗಾಗಿ ರೇಟ್ ಇಲ್ಲ ಅಂತೀರಿ? ರೇಟ್ ಇಲ್ಲ ಸರ್. ಕಳೆದ ವರ್ಷದ ರೇಟ್ ಅಲ್ಲಿ ಸಾಕಷ್ಟು ಅನುಕೂಲ ಆಗಿರ್ಬೇಕಲ್ವಾ? ಹೋದ ವರ್ಷ ಆಗಿತ್ತು ಸ್ವಲ್ಪ, ಒಳ್ಳೆ 1 ಎಕರೆಗೆ ಹಾಕಿದ್ದು ಒಂದು 15-20 ಲಕ್ಷ ಆಗಿತ್ತು. ಈ ವರ್ಷ 2 ಎಕರೆ ಹಾಕಿ 5 ಲಕ್ಷ ಆಗಿದೆ ಅಷ್ಟೇ, ಖರ್ಚಿಂದು ಆಗಿಲ್ಲ, ತುಂಬಾ ಕಡಿಮೆ ಆಯ್ತು. ಕಡಿಮೆ ಸರ್. ಏನೇನು ಖರ್ಚು ಬರುತ್ತೆ ಶುಂಠಿ ಹಾಕ್ಲಿಕ್ಕೆ? ಶುಂಠಿಗೆ ಫಸ್ಟ್ ಸ್ಟಾರ್ಟಿಂಗ್ 2 ಲಕ್ಷ ಖರ್ಚು ಬರುತ್ತೆ ಸರ್, 1 ಎಕರೆಗೆ. ಒಂದ್ ಎಕರೆಗೆ 2 ಲಕ್ಷ ಸ್ಟಾರ್ಟಿಂಗ್, ಆಮೇಲೆ 1 ಲಕ್ಷ, ಒಟ್ಟು 1-3 ಲಕ್ಷ ಖರ್ಚು ಬರುತ್ತೆ 1 ಎಕರೆ ಅಂದ್ರೆ. ಏನ್ 2 ಲಕ್ಷ ಖರ್ಚು ಏನೇನ್ ಬರುತ್ತೆ ಅಂದ್ರೆ, ಹೋದ ವರ್ಷ ಬೀಜದ ರೇಟ್ 6.5 ಸಾವಿರ ರೇಟ್ ಇತ್ತು ಬೀಜದ್ದೆ, ಹಂಗಾಗಿ ಅದೇ ಖರ್ಚು ಜಾಸ್ತಿ. ಈ ವರ್ಷ ರೇಟ್ ಡೌನ್ ಆಗಿರೋದ್ರಿಂದ ಸ್ವಲ್ಪ ಒಂದು 1.5-2 ಲಕ್ಷ ಬರುತ್ತೆ ಈ ಸಲ. ಶುಂಠಿ ಹಾಕೋದ್ಕಿಂತ ಮೊದಲು ಭೂಮಿ ಎಲ್ಲ ಹೆಂಗೆ ತಯಾರಿ ಮಾಡ್ಕೊಳ್ತೀರಿ, ಸಿದ್ಧತೆ ಮಾಡ್ಕೊಳ್ತೀರಿ? ಸಿಂಗಲ್ ನೇಗಿಲು ಹೊಡಿತೀವಿ, ಆಮೇಲೆ ಸ್ವಲ್ಪ ದಿವಸ ಬಿಡ್ತೀವಿ, ಒಂದು 1-2 ತಿಂಗಳು, ಆಮೇಲೆ 5 ನೇಗಿಲು ಹೊಡೆದು, 8 ಇದ್ರೆ ನೀರು ಹೊಡೆದು ರೋಟ್ ಹೊಡಿತೀವಿ, ರೋಟಾವೇಟ್ ಹೊಡೆದು, ಆಮೇಲೆ ಫೆಬ್ರವರಿ ಎಂಡು ಮಾರ್ಚು ಅಷ್ಟೊತ್ತಿಗೆ ಬೀಜ ಹಾಕ್ತೀವಿ ಸರ್. ಫೆಬ್ರವರಿ ಎಂಡ್ ಹೊತ್ತಿಗೆ ಬೀಜ ಹಾಕ್ಬಿಡ್ತೀರಿ? ಬೀಜ ಹಾಕೋದ್ಕಿಂತ ಮೊದಲು ಹೇಗೆ ಉಪಚರಿಸ್ತೀರಾ ಅದಕ್ಕೆ? ಉಪಚಾರ ಅಂದ್ರೆ ದನಿಂಗ್ ಗೊಬ್ಬರ ಹೊಡಿತೀವಿ, ಮತ್ತೆ 4-8 ಸುಣ್ಣದ ಬೂದಿ, ಇದನ್ನೆಲ್ಲ ಚೆಲ್ಲಿ ಕ್ಲೀನಾಗಿ ಬೇಸಾಯ ಹೊಡೆದು, ಆಮೇಲೆ ಸಾಲು ಹೊಡೆದು, ಆಮೇಲೆ 8 ಇದ್ರೆ ನೀರು ಹೊಡ್ಕೊಂತೀವಿ, ಇಲ್ಲ ಅಂದ್ರೆ ಹಂಗೆ ಹಾಕ್ತೀವಿ ಸರ್. 8 ಇದ್ರೆ ಮಾತ್ರ ನೀರು ಹೊಡ್ಕೊಂಡು ಉಡಿ ಮಾಡ್ಕೊಂತೀನಿ ಎಲ್ಲ, ಇಲ್ಲ ಚೆನ್ನಾಗಿದ್ರೆ ಹಂಗೆ ಹಾಕ್ತೀವಿ ಸರ್, ಆಮೇಲೆ ನೀರು ಹೊಡಿತೀವಿ ಬೀಜ ಹಾಕಿದ್ಮೇಲೆ. ಈ ಶುಂಠಿಗೆ ನೀರಾವರಿಗೆಲ್ಲ ಏನ್ ಮಾಡ್ತೀರ, ಮೈಕ್ರೋಸ್ಪ್ರಿಂಕ್ಲರ್ ಹಾಕತ್ತರ ಅಥವಾ? ಮೈಕ್ರೋಸ್ಪ್ರಿಂಕ್ಲರ್, ಅದು ಬೇಕೇ ಬೇಕಾ? ಅದು ಬೇಕೇ ಬೇಕು ಸರ್. ಅದಿದ್ರೆ ಶುಂಠಿ ಅಂದ್ರೆ ಮಳೆ ಬರ್ತಾ ಐತೆ ಅನ್ನಂಗೆ ಕೂಲ್ ಆಗಿರುತ್ತೆ, ಡ್ರಿಪ್ ಎಲ್ಲ ಮಾಡಿದ್ರೆ ಆಗಲ್ಲ. ಶುಂಠಿ ಅಂದ್ರೆ ಚೆನ್ನಾಗಿ ಮಳೆ ಬರಬೇಕು, ಕೂಲ್ ಆಗಿರ್ಬೇಕು ನೆಲ, ಹಂಗಾಗಿ ನೆಲ ಸ್ಪ್ರಿಂಕ್ಲರ್ ಮಾಡೋದು. ಎಲ್ಲದು ಸ್ಪ್ರಿಂಕ್ಲರ್ ಮಾಡ್ಕೊಂಡ್ರೆ ಮಾಡ್ತೀರಿ. ಆಮೇಲೆ 1 ಲಕ್ಷ ಖರ್ಚು ಬರುತ್ತೆ ಅಂತ ಅಂದ್ರೆ ಏನೇನು ಖರ್ಚು ಬರುತ್ತೆ? ಆಮೇಲೆ ಆಳಿಗೆ ಕಳೆಗೆ ಒಂದು 15-20 ಸಾವಿರ ಕಳೆ ಬರುತ್ತೆ, ಆಮೇಲೆ ಮೆಡಿಸಿನ್ ಒಂದು 15-20 ಸಾವಿರ ಬರುತ್ತೆ, ಮತ್ತೆ ಗೊಬ್ಬರ ಔಷಧಿ ಅದೇ ಎಲ್ಲ ಸೇರಿ ಒಂದು 1.5 ಲಕ್ಷ ಬರುತ್ತೆ. ಮತ್ತೆ ಮಣ್ಣು ಹಾಕೋದು, 3 ಸಲ ಮಣ್ಣು ಹಾಕ್ಬೇಕು. ಈ ಸಲ ಏನು ಉಳಿದಿಲ್ಲ, 3 ಸಲ ಪರವಾಗಿಲ್ಲ. ತರಕಾರಿ ಬೆಳೆ ಬೀನ್ಸ್ ಬೆಳಿತೀನಿ ಅಂತ ಹೇಳಿದ್ರಿ, ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಬೀನ್ಸ್ ಬೆಳಿತೀರ ಮತ್ತೆ ಹೇಗೆ ಬೆಳಿತೀರ ಹೇಳಿ. ಬೀನ್ಸ್ ಮಾರ್ಚ್ ಏಪ್ರಿಲ್ ಅಲ್ಲಿ ಹಾಕಿದ್ರೆ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಒಳ್ಳೆ ರೇಟ್ ಸಿಗುತ್ತೆ. ಮತ್ತೆ ಬೇರೆ ಟೈಮ್ ಅಲ್ಲಿ ಯಾವಾಗಲೂ ಸಿಗಲ್ಲ. ಅಂದ್ರೆ ಈ ವರ್ಷ ಸ್ವಲ್ಪ ಉಲ್ಟಾ ಆಗಿದೆ, ಈಗ 6 ತಿಂಗಳಿಂದಲೂ ಬೀನ್ಸ್ ಡೌನ್ ಆಗೇ ಇಲ್ಲ, ಹಂಗಾಗಿ ರೇಟ್ ಪರವಾಗಿಲ್ಲ. ಸರಿ ಸಲ ಈಗ ಬೀನ್ಸ್ ಇದೆಯಾ ನಿಮ್ದು? ನಮ್ದಿಲ್ಲ ಸರ್, ಇತ್ತು, ಖಾಲಿ ಆಯ್ತು, ಈಗಿಲ್ಲ. ಬೀನ್ಸ್ ಹಾಕೋದಕ್ಕಿಂತ ಮೊದಲು ಹೆಂಗೆ ಭೂಮಿ ಸಿದ್ಧತೆ ಮಾಡ್ಕೊಳ್ತೀರಿ? ಅದು ಅಷ್ಟೇ, ಬೇಸಾಯ ಹೊಡೆದು, 5 ನೇಗಿಲು ಹೊಡೆದು, ಕಂಟಿವೇಟರ್ ಹೊಡೆದು, ನೆಲ ನೀಟಾಗಿ ಇದು ಮಾಡಿ ಸಾಲು ಹೊಡೆದು, ಆಮೇಲೆ ಬೀಜ ಕೈಲೇ ಹಾಕ್ತಿವಿ. ಬೀಜ ಕೈಯಲ್ಲೇ ಹಾಕಿ ಜಾಸ್ತಿ ಆಳ ಹಾಕಿದ್ರೆ ಹುಟ್ಟಲ್ಲ, ಕರ್ಗೋಗುತ್ತೆ. ನೀರು ಜಾಸ್ತಿ ಆದ್ರೂ ಕರ್ಗೋಗುತ್ತೆ. 1 ಇಂಚ್ ಮಣ್ಣು ಮುಚ್ಚಬೇಕಷ್ಟೇ ಬೀನ್ಸ್ಗೆ, ಹಂಗಾಗಿ ಕೈಯಲ್ಲೇ ಹಾಕಿ ಆಮೇಲೆ ನೀರು ಹೊಡಿತೀವಿ ಸರ್. 1 ಇಂಚ್ ಆಳಕ್ಕೆ ಹಾಕಿದ್ರೆ ಸಾಕು? ಸಾಕು ಸರ್, ಬೀನ್ಸ್ 1 ಇಂಚ್ ಆಳ ಇರಬೇಕು. 2 ಇಂಚ್ 3 ಇಂಚ್ ಹಾಕಿದ್ರೆ ಹುಟ್ಟಲ್ಲ ಸರ್, ಹುಟ್ಟಲ್ಲ. ನೀರು ಜಾಸ್ತಿ ಆದ್ರೂ ಕರ್ಗೋಗುತ್ತೆ. ಈಗ ಗಿಡದಿಂದ ಗಿಡಕ್ಕೆ ಮತ್ತೆ ಸಾಲಿನಿಂದ ಸಾಲಿಗೆ ಏನ್ ಅಂತರ ಕೊಡ್ತೀರಿ? ಗಿಡದಿಂದ ಗಿಡಕ್ಕೆ 1 ಅಡಿ, ಸಾಲಿಂದ 4-4.5 ಅಡಿ, 1 ಸಾಲಿಂದ ಸಾಲಿಗೆ. ಅರೆ ಹೊಡ್ಕೊಂಡು ಕೈನಲ್ಲೇ ಹಾಕ್ಬಿಡ್ತೀವಿ. ಎಷ್ಟು ದಿವಸ ಕೊಟ್ಟದ? 6-7 ದಿನಕ್ಕೆ ಹುಟ್ಟದ ಸರ್. ಹುಟ್ಟಿದ್ಮೇಲೆ ಏನೇನು ಕೆಲಸ ಮಾಡ್ಬೇಕಾಗತ್ತೆ ಅದಕ್ಕೆ? ಹುಟ್ಟಿದ್ಮೇಲೆ ಒಂದ್ಸಲ ಸ್ಪ್ರೇ ಮಾಡ್ಬೇಕು, ಆಮೇಲೆ ಅರ್ಥ ಹೊಡಿತೀವಿ. ಒಂದು 10-12 ದಿವಸ 15 ದಿವಸ ಅದು ಬಳ್ಳಿ ಬೇಗ ಬಂದೇ ಬಿಡುತ್ತೆ. ಮತ್ತೆ ದಿಂಡು ಕೊಟ್ಟು ಆಮೇಲೆ ಗೂಟ ಹಾಕ್ತೀವಿ ಸರ್. ಗೂಟ ಹಾಕಿ ದಾರ ಕಟ್ತೀವಿ. ಗೂಟ ನೀವೇ ಇಟ್ಕೊಂಡಿರ್ತೀರ? ವರ್ಷ ವರ್ಷ ತರಬೇಕೋ ಹೆಂಗೆ? ಒಂದ್ಸಲ ತಂದ್ರೆ 3-4 ಸಲ ಆಗುತ್ತೆ, ಹಂಗಾಗಿ ಅದು ಹೋದ್ಮೇಲೆ ಮತ್ತೆ ತಗೊಳ್ತೀವಿ ಸರ್. ಗೂಟ ಎಷ್ಟು ದಪ್ಪ ಇರಬೇಕು, ಎಷ್ಟು ಉದ್ದ ಇರಬೇಕು? ಗೂಟ ಅಂದ್ರೆ ಒಂದು 10-8 ಅಡಿ ಇರುತ್ತೆ. ಸುತ್ತ ಅಳತೆ ಅಂದ್ರೆ ಒಂದು ರಟ್ಟೆ ದಪ್ಪ ಇರುತ್ತೆ ಸರ್ ಗೂಟ, ಬಿದಿರು ಗೂಟ. ಎಷ್ಟೆಷ್ಟು ಅಂತರಕ್ಕೆ ನೆಟ್ಕತ್ತೀರ ಅದನ್ನ? 8-7 ಅಡಿಗೂ ಒಂದು ಗೂಟ ಹಾಕ್ತಿವಿ ಸರ್. ಗೂಟ ಹಾಕಿ ತಂತಿ ಕಟ್ಬೇಕಲ್ವಾ? ತಂತಿ ಹಾಕ್ತಿವಿ ಸರ್. ತಂತಿ ಕಟ್ಟಿ ಮತ್ತೆ ದಾರ ಕಟ್ಟಿ ಆ ದಾರಕ್ಕೆ ಹಬ್ಬಿಸ್ತೀರಿ? ದಾರಕ್ಕೆ ಹಬ್ಬುತ್ತೆ ಸರ್. ಅದೇ ನಾವೇನು ಏನ್ ಮಾಡ್ಬೇಕಿಲ್ಲ, ಅದೇ ಹಬ್ಬುತ್ತೆ. ಆಮೇಲೆ ಸ್ಪ್ರೇ ಮಾಡ್ಬೇಕಾಗ್ತಿ ಸರ್. ಅದು ಚೆನ್ನಾಗಿ ಬೆಳೆ ಬರಬೇಕು, ಒಳ್ಳೆ ಬೀನ್ಸ್ ಬರಬೇಕು ಅಂತ ಅಂದ್ರೆ ಏನೇನ್ ಕೆಲಸ ಮಾಡ್ಬೇಕು? ಅದೇ ದನಿನ ಗೊಬ್ಬರ ಮತ್ತೆ ಬೇರೆ ಕೆಮಿಕಲ್ ಹಾಕಿರೋ ಅಷ್ಟು ಬರಲ್ಲ ಸರ್. ದನಿನ ಗೊಬ್ಬರ ಮಾಡಿದ್ರೆ ಹಾಕಿದ್ರೆ, ಇಲ್ಲ ಕೋಳಿ ಗೊಬ್ಬರನೋ ಆಡಿನ ಗೊಬ್ಬರ ಇವೆಲ್ಲ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ರೋಗ ಕಡಿಮೆ ಬರುತ್ತೆ. ಕೆಮಿಕಲ್ ಸ್ವಲ್ಪ ಹೊಡಿಲೇಬೇಕು ಒಟ್ಟು ಸರ್. ಏನೇನು ಕೆಮಿಕಲ್ಲು, ಏನು ರೋಗ ಮತ್ತು ಕೀಟಗಳು ಬರೋಂತ ಸಾಧ್ಯತೆ ಇರುತ್ತೆ? ಅದಕ್ಕೆ ರಂಗೋಲಿ ಅಂತ ಬರುತ್ತೆ. ರಂಗೋಲಿ ರೋಗ ಅಂದ್ರೆ ಎಲೆ ಚುಕ್ಕಿ ಮತ್ತೆ ರಂಗೋಲಿ ತರ ಎಲೆ ಮೇಲೆ ಬರುತ್ತೆ ಸರ್. ಅದು ಅದಕ್ಕೆ ಮೊನೊಕ್ರೋಟೋಫಸ್ ಮತ್ತೆ ಬೇರೆ ಎಕಲಕ್ಸ್ ಯಾವ್ದೋ ಹೊಡಿತೀವಿ ಸರ್. ಪ್ರತಿ ಬೆಳೆಗೂ ಸಿಂಪಡಣೆ ಮಾಡ್ಲೇಬೇಕು? ಮಾಡ್ಲೇಬೇಕು ಸರ್. ಇವಾಗಿನ ಲೆಕ್ಕದಲ್ಲಿ ಸಿಂಪಡಣೆ ಮಾಡದಲ್ಲಿ ಯಾವ್ದು ಬರೋದೇ ಇಲ್ಲ, ಮಾಡ್ಲೇಬೇಕು ಸರ್. ಅದು ನೀರು ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಡ್ತೀರಿ? ನೀರು ಡ್ರಿಪ್ ಅಲ್ಲಿ ಆದ್ರೆ 2-3 ದಿನಕ್ಕೆ ಬಿಡ್ತಾನೆ ಇರ್ಬೇಕು. ಆಯ್ಸೋದಾರ ಒಂದ್ ವಾರಕ್ಕೆ ಒಂದ್ಸಲ ಬಿಟ್ರೆ ಸಾಕು. ಡ್ರಿಪ್ ಅಲ್ಲಿ 2-3 ದಿನಕ್ಕೆ ಬಿಡ್ಬೇಕು ಸರ್. ಗೊಬ್ಬರ ಗೋಡು ಎಲ್ಲ ಏನ್ ಹಾಕ್ತೀರಾ ಅದಕ್ಕೆ? ಗೊಬ್ಬರ DAP ಪೊಟಾಶು ಮತ್ತೆ 20-20 ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀವಿ. ಎಲ್ಲಾದ್ರೂ ಮಿಶ್ರಣ ಮಾಡಿ ಎಷ್ಟು ದಿವಸಕ್ಕೆ ಒಂದ್ಸರಿ ಕೊಡ್ತೀರಿ? ಹಾಕಿ ಒಂದ್ 8-10 ದಿವಸಕ್ಕೆ ಒಂದ್ಸಲ ಹಾಕ್ತಿವಿ. ಆಮೇಲೆ ದಾರ ಕಟ್ಟಿದ ಟೈಮಲ್ಲಿ ಅವಾಗ ಒಂದ್ಸಲ ಹಾಕ್ತಿವಿ. ಕಾಯಿ ಕುಯ್ಯೋ ಟೈಮಲ್ಲಿ ಒಂದ್ಸಲ ಹಾಕ್ತಿವಿ ಸರ್. 3 ಸಲ ಹಾಕ್ತಿವಿ. ಡ್ರಿಪ್ ಅಲ್ಲಿ ಆದ್ರೆ 3 ದಿನಕ್ಕೊಂದ್ಸಲ ಡ್ರಿಪ್ ಅಲ್ಲಿ ಬಿಡ್ತಾನೆ ಇರ್ಬೇಕು, ಒಂದ್ 2-2 ಕೆಜಿ 3-3 ಕೆಜಿ ಹಿಂಗೆ. ಈಗ ಎಷ್ಟು ತಿಂಗಳು ಕೊಯ್ಬಹುದು ಬೀನ್ಸ್? ಬೀನ್ಸ್ ರೋಗ ಬಂದ್ರೆ ಬೇಗ ಹೋಗುತ್ತೆ, ಕ್ಲೀನ್ ಮೇಂಟೈನ್ ಮಾಡಿದ್ರೆ ಒಂದು 1.5 ತಿಂಗಳು ಕೊಯ್ಬಹುದು ಸರ್. 4-5 ಸಲ ಕೊಯ್ಬಹುದು, ವಾರಕ್ಕೊಂದ್ಸಲ 1.5 ತಿಂಗಳು ಕೊಯ್ಬಹುದು ಸರ್ 4. ಈಗ ಗೂಟ ಎಲ್ಲ ಕಷ್ಟಪಟ್ಟು ನೆಟ್ಟಿರ್ತೀರಿ, ಸುಮಾರು ಖರ್ಚನ್ನು ಕೂಡ ಮಾಡಿರ್ತೀರಿ, ಬರೀ 1 ಬೀನ್ಸ್ ಹಾಕೊಂಡು ಬಿಟ್ಬಿಡ್ತೀರ ಅಥವಾ ಏನ್ ಮಾಡ್ತೀರಿ? ಇಲ್ಲ ಸರ್, ಮಂಚಿಂಗ್ ಶೀಟ್ ಹಾಕಿದ್ರೆ 2 ಬೆಳೆ ಬೆಳಿತೀವಿ, ಹಂಗೆ ನೆಲದಲ್ಲಿ ಮಾಡಿದ್ರೆ 1 ಬೆಳೆ ಬೆಳಿತೀವಿ ಸರ್. ಮಂಚಿಂಗ್ ಶೀಟ್ ಆದ್ರೆ ಶೀಟ್ ಇರುತ್ತಲ್ಲ, ಕಳೆ ಬರಲ್ಲ, ನೀರ್ ಮೇಂಟೈನ್ ಆಗುತ್ತೆ, ಹಂಗಾಗಿ 2 ಬೆಳೆ ಬೆಳಿತೀವಿ ಸರ್. ಒಂದ್ ಬೆಳೆ ಹೋದ್ಮೇಲೆ ಇನ್ನೊಂದ್ ಬೆಳೆ ಬರ ಹಂಗ್ ಮಾಡ್ಕೋತೀರ ಅಥವಾ ಅದು ಇರುವಾಗ್ಲೇನೆ ಇದು ಖಾಲಿ ಕಟಾವ್ ಆದ್ಮೇಲೆ ಮಾಡ್ತೀವಿ ಸರ್? ಪೂರ್ಣ ಆದ್ಮೇಲೆ ಪೂರ್ತಿ ಕಟಾವ್ ಆಗ್ಬೇಕು, ಬಳ್ಳಿ ಎಲ್ಲ ಎಳ್ದಾಕ್ತೀರ? ಊಟ ಹಂಗೆ ಇರುತ್ತೆ, ಬಳ್ಳಿನ ತೆಗಿಯಲ್ಲ ಸರ್. ಟೊಮಾಟೋ ಮಾಡಿದ್ರೆ ಅದಕ್ಕೆ ಹಂಗೆ ಬೀನ್ಸ್ ಹಾಕ್ತಿವಿ. ಬೀನ್ಸ್ ಮಾಡಿದ್ರು ಅದಕ್ಕೆ ಬಳ್ಳಿ ತೆಗೆದು ಟೊಮಾಟೋ ಮಾಡ್ಬೇಕಾಗತ್ತೆ. ಈ ಮಲ್ಚಿಂಗ್ ಶೀಟ್ ಹಾಕೊಂಡಿದ್ರೆ ಯಾವಾಗ್ಲಾರ ನೀವು ಹಾಕಿಸ್? ನಾವು ಮಲ್ಚಿಂಗ್ ಶೀಟ್ ಹಾಕಿ ಮಾಡೋದು ಯಾವಾಗ್ಲೂ. ಏನ್ ಅನುಕೂಲ ಅಂತಾರ ಮಲ್ಚಿಂಗ್ ಶೀಟ್ ಹಾಕೋದ್ರಿಂದ? ನೀರು ಮೇಂಟೈನ್ ಆಗುತ್ತೆ ಮತ್ತೆ ಕಳೆ, ನೀರ್ ಕಮ್ಮಿ ನೀರಾದ್ರೂ ಆಗುತ್ತೆ, ಹಂಗಾಗಿ ಮಂಚಿಂಗ್ ಶೀಟ್ ಅಲ್ಲೇ ಮಾಡ್ತೀವಿ ಸರ್. ಮಲ್ಚಿಂಗ್ ಶೀಟ್ ಎಷ್ಟು ಬೇಕಾಗುತ್ತೆ ಮತ್ತೆ ಎಲ್ಲಿ ತರ್ತೀರಾ ಅದನ್ನ? ಇಲ್ಲೇ ಹಳೆ ಬಿಡಲೆ ಸಿಗುತ್ತೆ ಸರ್, ಹಳೆ ಬಿಡಲೆ ತರ್ತೀವಿ. ಒಂದು ಎಕರೆಗೆ ಒಂದು ಎರಡು ರೋಲ್ ಬರುತ್ತೆ, 25 kg, ಎರಡು ರೋಲ್ ಬೇಕಾಗತ್ತೆ. ಅಲ್ಲಿಗೆ 16,000 ಖರ್ಚು ಬರುತ್ತೆ ರೋಲ್ದು. ಆಮೇಲೆ ಆಳು ಎಲ್ಲ ಸೇರಿ ಒಂದು 25,000 ಶೀಟ್ ಹಾಕಕ್ಕೆ ಒಂದು 25,000 ಬರುತ್ತೆ. ಆಮೇಲೆ ಬೆಳೆ ಮಾಡ್ತೀವಿ ಸರ್. ಏನು ಮಡಿ ಮಾಡ್ಕೊಂಡು ಶೀಟ್ ಹಾಕ್ಬೇಕಾ ಅಥವಾ ಹಂಗೆ ಹಾಕ್ಬಿಡ್ತೀವಿ? ಬೆಡ್ ಟ್ರ್ಯಾಕ್ಟರ್ ಬೆಡ್ ಮಾಡಿ ಆಮೇಲೆ ಮಲ್ಚಿಂಗ್ ಶೀಟ್ ಹಾಕ್ತೀವಿ ಸರ್. ಮಲ್ಚಿಂಗ್ ಶೀಟ್ ಹಾಕಿದ್ಮೇಲೆ ಈಗ ತುಂಬಾ ಹತ್ತಿರಕ್ಕೆ ಬೀಜಗಳನ್ನು ಹಾಕೋದ್ರಿಂದ ಏನ್ ಪೂರ್ಣ ಓಪನ್ ಇರುತ್ತೋ ಅಥವಾ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಓಪನ್ ಮಾಡ್ಕೊಂಡು ಹಾಕ್ತೀರಾ? ಇಲ್ಲ ಸರ್, ಶೀಟ್ ಅದು ನಾವು ತಂದಂಗೆಲ್ಲ ಇರುತ್ತೆ. ಎರಡಡಿ ಬೇಕು ಅಂದ್ರೆ ಎರಡಡಿ ಹೋಲಿಂದ ಕೊಡ್ತಾರೆ. ಮೊದಲೇ ಇರುತ್ತೆ. ಒಂದೂವರೆ ಅಡಿ ಬೇಕು ಅಂದ್ರೆ ಒಂದೂವರೆ ಅಡಿದ್ನೇ ರೋಲ್ ಕೊಡ್ತಾರೆ. ಬೇಡ ಅಂದ್ರೆ ಮಾಮೂಲಿ ಹಂಗೆ ಇರುತ್ತೆ, ನಾವು ಎಲ್ಲಿ ಬೇಕಾದ್ರೂ ಹೋಲ್ ಮಾಡ್ಕೋಬಹುದು. ಈ ಮಲ್ಚಿಂಗ್ ಶೀಟ್ ಹಾಕೊಳ್ಳೋದ್ರಿಂದ ಕಳೆನು ಕೂಡ ನಿಯಂತ್ರಣ ಆಗುತ್ತಲ್ವಾ? ಕಳೆ ನಿಯಂತ್ರಣ ಆಗುತ್ತೆ, ಕಳೆ ನೀರು ಎರಡು ಮೇಂಟೈನ್ ಆಗುತ್ತೆ. ಅಂತಂದ್ರೆ ನೀರು ತೇವಾಂಶ ಚೆನ್ನಾಗಿ ಕಾಪಾಡ್ಕೊಳ್ಳುತ್ತೆ ಮಣ್ಣಲ್ಲಿ, ಜೊತೆಗೆ ಕಳೆ ಬರೋದಿಲ್ಲ. ಕಳೆನೂ ಬರಲ್ಲ ಸರ್, ರೋಗನು ಕಡಿಮೆ ಆಗುತ್ತೆ. ಓಹೋ, ಈ ಸಲ ಮುಂಗಾರಲ್ಲಿ ಮಾಡಿದ್ವಿ, ಟೊಮೆಟೊ ಮಾಡಿದ್ವಿ, ಟೊಮೆಟೊ ಒಳ್ಳೆ ರೇಟ್ ಸಿಕ್ತು. ಅದ್ ಕಟಾವ್ ಆದ್ಮೇಲೆ ಬೀನ್ಸ್ ಮಾಡಿದ್ವಿ, ಅದಕ್ಕೆ ಬೀನ್ಸ್ ಅಲ್ಲೂ ಒಳ್ಳೆ ರೇಟ್ ಸಿಕ್ತು. ಎರಡು ಬೆಳೆ ಬೆಳೆದ್ವಿ, ಒಂದು ಕಾಲು ಎಕರೆ ಮಾಡಿದ್ವಿ. ಬೀನ್ಸ್ ಸಾಮಾನ್ಯವಾಗಿ ಎಷ್ಟು ಎಕರೆ ಹಾಕತ್ತೀರ ಒಂದೊಂದ್ ವರ್ಷದಲ್ಲಿ? ಒಂದ್ ಎಕರೆ ಒಂದೂವರೆ ಎಕರೆ ಹಾಕ್ತೀವಿ ಸರ್ ಅಷ್ಟೇ. ಒಂದ್ ಎಕರೆ ಒಂದೂವರೆ ಎಕರೆ ಒಂದೇ ಕಡೆ ಹಾಕ್ಬಿಡ್ತೀವಿ? ಒಂದೇ ಕಡೆ ಹಾಕ್ತೀವಿ ಸರ್. ಎಷ್ಟು ಖರ್ಚಾಗುತ್ತೆ, ಎಷ್ಟು ಲಾಭ ಆಗುತ್ತೆ ನಿಮ್ಗೆ? ಅದೇ ಟೊಮೆಟೊ ಮಾಡಿದ್ವಿ, ಒಂದು 600,000 ದುಡ್ಡು ಆಯ್ತು. ಅದರಲ್ಲಿ ಒಂದು 2,00,000 ಖರ್ಚು ಆಯ್ತು. ಅದೇ ಬೆಡ್ಗೆ ಮಂಚಿ ಇಷ್ಟ ಇತ್ತಲ್ಲ, ಹಂಗ ಬೀನ್ಸ್ ಮಾಡಿದ್ವಿ. ಬೀನ್ಸ್ ಏನು ಅಷ್ಟು ಖರ್ಚು ಬರಲಿಲ್ಲ, ಅದರಲ್ಲೂ 1,00,000 ದುಡ್ಡು ಆಯ್ತು ಸರ್. ಟೊಮೆಟೊ ಖರ್ಚು ಮಾಡಿದ್ದು ಬೀನ್ಸ್ ಅಲ್ಲಿ ಬಂತು. ಹೀಗೆ ಈ ತರಕಾರಿ ಬೆಳೆಯಿಂದ ಒಂದಷ್ಟು ಅನುಕೂಲ ಮಾಡ್ಕೊಂಡಿದ್ದೀರಿ? ಮಾಡಿದೀವಿ ಸರ್. ತೋಟದಲ್ಲೇ ಮನೆಯನ್ನು ಕೂಡ ಮಾಡ್ಕೊಂಡಿದ್ದೀರಾ? ಯಾವಾಗ ಮಾಡಿದಿರಿ? ಇದು 85ರಲ್ಲಿ ಮಾಡಿದ್ದು ಸರ್ ಇದು. ಈಗ ಡೆಮಾಲಿಷ್ ಮಾಡಿ ಮತ್ತೆ ಬೇರೆ RCC ಮಾಡೋಣ ಅಂತ ಮಾಡ್ತಾ ಇದೀವಿ ಸರ್. ಮೊದಲು ಊರೊಳಗಿತ್ತ ಮನೆ? ಮೊದಲು ಊರೊಳಗಿತ್ತು ಸರ್. ಮತ್ತೆ ಇಲ್ಲಿ ಮಾಡಿದ ಉದ್ದೇಶ ಏನು? ಅಲ್ಲಿಂದ ಇಲ್ಲಿ ಓಡಾಡಕ್ಕಾಗಲ್ಲ, ಅವಾಗಿಗೂ ಇವಾಗೂ ಜನ ಜಾಸ್ತಿ, ಆಮೇಲೆ ಜಾಗ ಎಲ್ಲ ಸಾಕಾಗಲ್ಲ ಸರ್ ಈಗ ಊರೊಳಗಿದ್ದಾಗ, ಹಂಗಾಗಿ ಇಲ್ಲಿ ಮಾಡಿದ್ವಿ. ಸ್ವಲ್ಪ ವಿಶಾಲವಾಗೂ ಇರುತ್ತೆ. ವಿಶಾಲವಾಗಿರುತ್ತೆ ಸರ್ ತೋಟದ ಮನೆ. ರೈತರು ತಮ್ಮ ಜಮೀನು ಅಥವಾ ತೋಟ ಎಲ್ಲಿರುತ್ತೋ ಅಲ್ಲೇ ಮನೆ ಮಾಡ್ಕೊಳ್ಳೋದ್ರಿಂದ ಏನೇನು ಅನುಕೂಲ ಅಂತೀರಿ? ಬಹಳ ಅನುಕೂಲ ಇರುತ್ತೆ ಸರ್. ದನ ಕರ ಹೊಡ್ಕೊಂಬರಕ್ಕೆ, ಮಾಡೋಕೆ, ಮೇಯ್ಸಕ್ಕೆ, ಮತ್ತೆ ಕೆಲ್ಸಕ್ಕೆಲ್ಲ ಅಲ್ಲಿಗೆ ಇಲ್ಲಿ ಓಡಾಡಕ್ಕೆ ಸುಮ್ಮನೆ ಟೈಮ್ ವೇಸ್ಟ್. ತೋಟದಲ್ಲೇ ಇರೋದ್ರಿಂದ ಕೆಲಸ ಬೇಗ ಆಗುತ್ತೆ ಸರ್. ಟೊಮೆಟೊ ವರ್ಷ ವರ್ಷ ಹಾಕ್ತೀರಾ? ವರ್ಷ ವರ್ಷ ಹಾಕ್ತೀವಿ ಸರ್. ಯಾವ ಸಂದರ್ಭದಲ್ಲಿ ಹಾಕ್ತೀರಿ? ಮಾರ್ಚ್ ಅಂಡ್ ಏಪ್ರಿಲ್ ಇಲ್ಲಿ ನಾಟಿ ಮಾಡ್ತೀವಿ, ಹಂಗಾಗಿ ಒಳ್ಳೆ ರೇಟ್ ಸಿಗುತ್ತೆ ಸರ್. ಅವಾಗ ಅದನ್ನು ಮಲ್ಚಿಂಗ್ ಶೀಟ್ ಹಾಕಿ ಮಾಡ್ತಾರಾ? ಹೆಂಗೆ ಮಲ್ಚಿಂಗ್ ಶೀಟ್ ಹಾಕಿ ಮಾಡ್ತೀವಿ ಸರ್. ಮಲ್ಚಿಂಗ್ ಶೀಟ್ ಹಾಕೋದು ತುಂಬಾ ಅನುಕೂಲ ಅಂತೀರಾ? ತುಂಬಾ ಅನುಕೂಲ ಸರ್. ನೀರು ಗೊಬ್ಬರ ಅದರಲ್ಲೇ ಬಿಡ್ಬೋದು, ಕೆಲಸನೂ ಕಡಿಮೆ ಆಗುತ್ತೆ, ಕಳೆ ಬರಲ್ಲ, ಹಂಗಾಗಿ ಮಲ್ಚಿಂಗ್ ಶೀಟ್ ಹಾಕ್ತೀವಿ ಸರ್. ಮಲ್ಚಿಂಗ್ ಶೀಟ್ ಹಾಕೋದಕ್ಕಿಂತ ಮೊದಲು ಡ್ರಿಪ್ ಇರಿಗೇಷನ್ ಮಾಡ್ಕೋಬೇಕಲ್ವಾ? ಬೆಡ್ ಹೊಡೆದು ಡ್ರಿಪ್ ಕೇಬಲ್ ಎಳೆದ್ಬಿಟ್ಟು ಆಮೇಲೆ ಮಂಚಿಗೆ ಶೀಟ್ ಹಾಕೋದು ಸರ್, ಆಮೇಲೆ ನಾಟಿ ಮಾಡೋದು. ಅದು ಈಗ ಡ್ರಿಪ್ ಮಾಡ್ಕೊಳ್ಳುವಾಗಲೂ ಕೂಡ ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ತರ್ತೀರಾ ಅದನ್ನ? ಒಂದಡಿ ಬೇಕು ಅಂದ್ರೆ ಒಂದಡಿ, ಅಥವಾ ಎರಡಡಿಗೆ ಬೇಕು ಅಂದ್ರೆ ಎರಡಡಿ? ಒಂದೂವರೆ ಅಡಿಗೆ ಬರುತ್ತೆ, ಅದು ಎರಡಡಿಗೆ ಬರಲ್ಲ, ಎಲ್ಲ ಒಂದೂವರೆ ಅಡಿಗೆ ಬರುತ್ತೆ ಮಂಚಿಗೆ ಶೀಟ್ ಹೋಲೆ ಎಲ್ಲ. ಇದು ಅಂದ್ರೆ ಬೇರೆ ಬೇರೆ ಕಂಪ್ನಿ ಇರ್ತವೆ. ನಾವು ಕುಂಬಳ ಬೆಳಿತಿದ್ದು ಸೀಡ್ಸ್ ಸಿಂಜಂಟ ಕಂಪ್ನಿದು, ಅವರು ಒಂದ್ 4-5 ಎಕರೆಗೆ ಕೊಟ್ಟಿದ್ರು. ಅವನ್ನೇ ಈಗ 3-4 ವರ್ಷದಿಂದ ಅವನ್ನೇ ಮಾಡ್ತೀವಿ ಸರ್, ಅದೇ ಮಂಚಿಗೆ ಶೀಟ್ ಅಲ್ಲಿ ಅದರಲ್ಲೇ ಮಾಡ್ತಾ ಇದ್ದೀವಿ, ಅದೇ ಡ್ರಿಪ್ ಅಲ್ಲಿ ಮಾಡ್ತೀವಿ ಸರ್. ಶೀಟು ಎಷ್ಟು ವರ್ಷ ಬಾಳಿಕೆ ಬರುತ್ತೆ? ಇಲ್ಲ ಒಂದೇ ಬೆಳೆಗೆ ಸರ್, ಇಲ್ಲ ಅದೇ ಒಂದ್ ಬೆಳೆ ಬೆಳೆದು ಎರಡು ಬೆಳೆ ಬೆಳಿಬಹುದು. ಒಂದ್ಸರಿ ಹಾಕಿದ್ರು ಮುಗಿತದೋ? ಅಷ್ಟೇ ಅಷ್ಟೇ, ಮತ್ತೆ ಹಂಗಿಲ್ಲ, ಮತ್ತೆ ತೆಗಿಯಂಗಿಲ್ಲ ಸರ್. ಅದನ್ನ ಏನ್ ಮಾಡ್ತೀರ ಉಳಿದಿದ್ದನ್ನ? ಅದನ್ನ ತೆಗೆದ್ಬಿಟ್ಟು ಬೆಂಕಿಯಾಗಿ ಸುಟ್ಟ ಹಾಕ್ತೀವಿ ಸರ್. ಬೇರೆ ಏನು ಬಳಕೆ ಮಾಡಕ್ಕಾಗೋದಿಲ್ವಾ? ಅದೇನು ಗೊಬ್ಬರಲ್ಲ, ಕರಗಲ್ಲ ಭೂಮಿಲಿ. ಕಡ್ಡಿ ಎಲ್ಲ ಇರುತ್ತಲ್ಲ, ಟೊಮೆಟೋದು ಬೀನ್ಸ್ದು, ಬೀನ್ಸ್ ಎಲ್ಲ ಕಟಾವ ಇರುತ್ತಲ್ಲ, ಆ ಕಡ್ಡಿ ಜೊತೆ ಎಲ್ಲ ತೆಗೆದು ಹಾಕ್ಬಿಟ್ಟು ಬೆಂಕಿ ಹಾಕ್ತೀವಿ ಸರ್. ಬೆಂಕಿ ಹಾಕದೆ ಅದಕ್ಕೆ ಮಾರ್ಗ ಬೇರೆ ಇನ್ನೇನು ಇಲ್ಲ ಸರ್. ಕರಗಲ್ಲ ಸರ್, ಅದೆಷ್ಟು ವರ್ಷ ಕರ್ಗ ಅಂತದ್ದು ಆದ್ರೆ ಕರಗಿಸಬಹುದು, ಅದು ಕರಗದಿಲ್ಲ. ಕರಗಲ್ಲ ಸರ್, ಅವ್ರ ಕಂಪ್ನಿಯವ್ರು ಕೊಡೋರು. ನಾವು ಸಿಂಜೆಂಟದ್ದು ಬೀಜ ಬೆಳಿತಿದ್ದು ಕುಂಬಳದ್ದು, ಈಗ ಹೋದ ವರ್ಷದಿಂದ ಬಿಟ್ಟಿದೀವಿ ಕೆಲಸ ಜಾಸ್ತಿ ಅಂತ. ಅವರು ನಾವೆಲ್ಲ ಹಿಂಗೆಲ್ಲ ವೇಸ್ಟ್ ಮಾಡ್ತೀವಿ ಅಲ್ಲಿ ಇಲ್ಲಿ ಹಾಕ್ತಿವಿ ಅಂತ ಕಂಪ್ನಿಯವರು ಅವರೇ ತಗೊಂಡೋಗಿ ಎಲ್ಲ ಒಂದ್ ಕಡೆ ಡಂಪ್ ಮಾಡಿ ಅವರು ಕರಗಿಸಿನೋ ಮಾಡೋರಂತೆ ಸರ್, ಕಲೆಕ್ಟ್ ಮಾಡ್ಕೊಂಡು ಹೋಗೋರು ಅವರು. ಈಗ ಕುಂಬಳದ ಬೀಜ ಎಷ್ಟು ವರ್ಷ ಮಾಡಿದ್ರಿ? ಈಗ 7-8 ವರ್ಷದಿಂದ ಮಾಡ್ತಿದ್ವಿ ಸರ್, ಹೋದ ವರ್ಷದಿಂದ ಬಿಟ್ಟಿದೀವಿ. ಕೆಲಸ ಜಾಸ್ತಿ, ಆಳುಗಳು ಸಿಗಲ್ಲ, ಖರ್ಚು ಜಾಸ್ತಿ, ಹಂಗಾಗಿ ಹೋದ ವರ್ಷದಿಂದ ಬಿಟ್ಟಿದೀವಿ ಸರ್. ಹೇಗೆ ಕುಂಬಳದ ಬೀಜ ಉತ್ಪಾದನೆ ಮಾಡುವಾಗ ಹೆಂಗೆ ಭೂಮಿ ಸಿದ್ಧತೆ ಮಾಡ್ಕೋಬೇಕು, ಯಾವ್ಯಾವ ಟೈಮ್ಗೆ ಏನೇನು ಕೆಲಸ ಮಾಡ್ಬೇಕು? ಇದೆ ಸರ್, ಅವ್ರ ಕಂಪ್ನಿಯವರೇ ಬರ್ತಾರೆ, ಬೇಸಾಯ ಎಲ್ಲ ಹೊಡೆದ್ಬಿಟ್ಟು, ಸಿಂಗಲ್ ನೇಗ್ಲೇನು ಹೊಡೆಯಲ್ಲ, ಅದಕ್ಕೆ 5 ನೇಗ್ಲಲ್ಲೇ ಬೇಸಾಯ ಹೊಡೆದು, ರೋಟಾವೇಟ್ ಹೊಡೆದು, ಬೆಡ್ ಹೊಡೆದು, ಆಮೇಲೆ ಬೆಡ್ ಮೇಲೆ ದನಿನ ಗೊಬ್ಬರ ಮತ್ತೆ ಅವ್ರ ಕೆಮಿಕಲ್ ಎಲ್ಲ ಕೊಡೋರು, ಅದನ್ನೆಲ್ಲ ಬೆಡ್ ಮೇಲೆ ಹಾಕ್ಬಿಟ್ಟು ಆಮೇಲೆ ಡ್ರಿಪ್ ಹಾಕಿ ಮಂಚಿ ಶೀಟ್ ಹಾಕಿ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಅವರೇ ನಿಂತು ಕೆಲಸ ಮಾಡ್ತಾರೆ ಸರ್. ಮೆಡಿಸನ್ ಮಂಚಿಂಗ್ ಶೀಟು ಡ್ರಿಪ್ಪು ಎಲ್ಲ ಅವರೇ ಕೊಡೋರು ಸರ್. ಎಷ್ಟು ಪ್ರದೇಶದಲ್ಲಿ ಬಿತ್ತನೆ ಮಾಡ್ಕೊಳ್ತಿದ್ರಿ ಅದನ್ನ? ನಮ್ಮ ಸೈಡು ಹೆಚ್ಚು ಕಮ್ಮಿ 100-300 ಎಕರೆ ಮಾಡೋರು ಸರ್ ಈಗ. ಅದು ಈಗ ಆಳಿಂದು ಸಮಸ್ಯೆ ಆಗಿ ಈಗ ಹೋದ ವರ್ಷ ಈ ವರ್ಷದಿಂದ ಬಿಟ್ಟಿದ್ದಾರೆ ಸರ್. ನೀವೆಷ್ಟು ಎಕರೆಗೆ ಹಾಕ್ತಾ ಇದ್ರಿ? ನಾವು 1-2 ಎಕರೆ 3 ಎಕರೆ ಮಾಡ್ತಿದ್ದೆ ಸರ್. ಓ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಿದ್ರ? 2-3 ಎಕರೆ ಒಂದೊಂದ್ಸಲ 4 ಎಕರೆನೂ ಮಾಡಿದ್ವಿ ಸರ್. ಓ ಹೋ, ಈಗ ಅದರಲ್ಲಿ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಕೊಡಬೇಕಾಗುತ್ತೆ? ಗಿಡದಿಂದ ಗಿಡಕ್ಕೆ 2 ಅಡಿ, ಸಾಲಿಂದ ಸಾಲಿಗೆ 4 ಅಡಿ. 4 ಅಡಿ. ಅದರಲ್ಲಿ ಏನೇನು ಕೆಲಸ ಇರುತ್ತೆ ಬಿತ್ತನೆ ಆದ್ಮೇಲೆ? ಅದು ಸಸಿ ನಟ್ ಮೇಲೆ 15 ದಿನಕ್ಕೆ ಕ್ರಾಸಿಂಗ್ ಬರುತ್ತೆ. ಅದು ಮೊಗ್ಗೆಲ್ಲ ಸೋಸ್ಬೇಕು 12 ದಿವಸ, ಎಲ್ಲಾ ಮೊಗ್ಗು ಸೋಸಿ 1-2 ಮಾತ್ರ ಬಿಟ್ಕೊಳ್ಳೋದು. ಬಳ್ಳಿ ಅಲ್ಲ ಅದು, ಗಿಡ ಗುಂಬಳ ಅಂದ್ರೆ ಹಸಿರುದು ಹಳದಿದು ಅದು 3-4 ತರ ಬರುತ್ತೆ. ಆಮೇಲೆ 8-10 ದಿವಸ ಫುಲ್ಲು ಎಲ್ಲ ಮೊಗ್ಗೆಲ್ಲ ಸೋಸ್ಬೇಕು, 1-2 ಮಾತ್ರ ಮೊಗ್ಗು ಬಿಟ್ಟು 15-20 ದಿನದೊಳಗೆ ಅದು ಇದು ಬರುತ್ತೆ, ಹೂ ಬರುತ್ತೆ. ಗಂಡು ಬೇರೆ ಹಾಕೊಂಡಿರ್ತೀವಿ, ಆ ಗಂಡನ್ನ ಬೆಳಗಿನ ಜಾವ 3-6 ಗಂಟೆವರೆಗೂ ಮೊಗ್ಗು ಸಂಜೆನೆ ಕುಯ್ಕೊಂಡ್ ಇಟ್ಕೊಂಡಿರ್ತೀವಿ. 3-6 ಗಂಟೆವರೆಗೂ ಬೆಳಗಿನ ಜಾವ ಹಣೆ ಬ್ಯಾಟ್ರಿ ಹಾಕೊಂಡು ಕ್ರಾಸಿಂಗ್ ಮಾಡ್ತೀವಿ ಸರ್. ಅದು ಜೇನುಹುಳ ಏನು ಮುಟ್ತಂಗೆ ಕವರ್ ಹಾಕಿರ್ತೀವಿ, ಸಂಜೆನೆ ಬೆಳಿಗ್ಗೆ ಕವರ್ ಓಪನ್ ಮಾಡ್ಬಿಟ್ಟು ಕ್ರಾಸ್ ಮಾಡ್ತೀವಿ ಸರ್. ಅದು ಕ್ರಾಸಿಂಗ್ ಆಗಿ 1.5 ತಿಂಗಳಿಗೆ ಕಟಾವಿ ಬರುತ್ತೆ ಸರ್. ಕಾಯಿ ಬಲ್ತ್ ಮೇಲೆ ಆಮೇಲೆ ಈ ಬಲ್ತಿದೆ ಬೀಜ ಜನ್ಮಿಷನ್ ಬರುತ್ತೆ ಅಂತ ಕಂಪ್ನಿಯರ ಬಂದು ನೋಡಿ ಹೇಳ್ತಾರೆ. ಆವಾಗ ಕಾಯಿ ಕಟಾವ್ ಮಾಡುತ್ತೆ ಸರ್. ಕಟಾವ್ ಮಾಡಿ ಒಂದ್ ಸೈಡ್ ಎಲ್ಲ ನೆರಳಲ್ಲಿ ಇಟ್ಟು ಮತ್ತೆ 1 ವಾರ ಬಿಡ್ತೀವಿ ಸರ್. 1-2 ವಾರ ಬಿಟ್ಟು ಆಮೇಲೆ ಬೀಜ ತೆಗಿತೀವಿ. ಬೀಜ ತೆಗೆದು ಒಣಗಿಸಿ ಇಲ್ಲೇ ಕಂಪ್ನಿಯವರು ಇದಾರೆ, ಫ್ಯಾಕ್ಟ್ರಿ ಇದೆ ಇಲ್ಲೇ, ಅಲ್ಲಿ ತಗೊಂಡೋಗಿ ಡ್ರೈ ಮಾಡ್ತಾರೆ. ಡ್ರೈ ಮಾಡಿ ಆಮೇಲೆ ಬೀಜ ಒಣಗಿಸಿ 1-8 ದಿವಸ ನೆರಳಲ್ಲೇ ಒಣಗಿಸಿ ಆಮೇಲೆ ತೂಕ ಕೊಡ್ತೀವಿ ಸರ್ ಅವ್ರಿಗೆ. ಈಗ ಮೊಗ್ಗು ಸೋಸ್ತೀವಿ ಅಂತ ಹೇಳಿದ್ರಲ್ಲ, ಸೋಸೋದು ಅಂತ ಹೇಳಿದ್ರೆ 2 ಅಥವಾ 3 ಬಿಟ್ಕೊಂಡು ಉಳಿದಿದ್ದೆಲ್ಲ ಕಿತ್ಬಿಡೋದು? ಕಿತ್ಬಿಡೋದು ಸರ್. ಎಲ್ಲವನ್ನು ಬಿಟ್ರೆ ಯಾವ್ದು ದಪ್ಪ ಬರಲ್ಲ ಕಾಯಿ, ಹಂಗಾಗಿ 1-2 ಮಾತ್ರ ಬಿಟ್ಟು ಉಳಿದಿದ್ದೆಲ್ಲ ಮೊಗ್ಗು ಸೋಸ್ ಹಾಕೋದು ಸರ್. ಈಗ ಬಿಡ ಅಂತ ಮೊಗ್ಗಳಿರುತ್ತಲ್ಲ, ಅದನ್ನ ಹೆಂಗ್ ನಿರ್ಧಾರ ಮಾಡ್ತಾರೆ ಇಂಥದ್ದೇ ಬಿಡ್ಬೇಕು ಅಂತ? ಹೆಂಗೆ ಅದು 2 ತರ ಹೂ ಬರುತ್ತೆ, ಗಂಡು ಹೆಣ್ಣು ಅಂತ ಬರುತ್ತೆ. ಅದರಲ್ಲಿ ಗೊಡ್ಡ ಮಗ್ಗು ಅಂದ್ರೆ ಅದು ಗಂಡು ಎಲ್ಲ ಮುರಿದಾಕ್ತಿವಿ, ಹೆಣ್ಣು ಮಾತ್ರ 2 ಬಿಡ್ಕೊಂತೀವಿ. ಅದನ್ನ ಗಂಡು ಸಪ್ರೇಟ್ ಹಾಕೊಂಡಿರ್ತೀವಿ, ಅದನ್ನ ಸಂಜೆ ಕುಯ್ದಿಟ್ಕೊಂಡಿರ್ತೀವಿ, ಬೆಳಗ್ಗೆ ಹೊತ್ತಿಗೆ ಅದು ಹಳ್ಳಿರುತ್ತೆ. ಆ ಹೂವನ್ನ ತಂದು ಇದಕ್ಕೆ ಕ್ರಾಸ್ ಮಾಡ್ಬೇಕು ಸರ್. ಹೇಗೆ ಅದನ್ನ ಕ್ರಾಸ್ ಮಾಡೋದು? ಕವರ್ ಓಪನ್ ಮಾಡಿದ ತಕ್ಷಣ ಮಗ್ಗು ಹಳ್ಳಿರುತ್ತೆ ಒಳಗಡೆ, ಇದ್ರ ಲಿಂಗುನ ಅದ್ರಲ್ಲಿ ಪೌಡರ್ ಬರುತ್ತೆ, ಆ ಪೌಡರ್ನೆಲ್ಲ ಹಿಂಗೆ ನಿಧಾನ ಸ್ಮೂತ್ ಆಗಿ ಹಚ್ಬೇಕು ಸರ್. ಹಚ್ಚಿ ಮತ್ತೆ ರಬ್ಬರ್ ಹಾಕ್ಬೇಕು ಜೇನುಳ ಮುಟ್ತಂಗೆ, ಅಷ್ಟೇ ಕೆಲಸ ಆಗುತ್ತೆ ಸರ್ ಅದು. ಆಮೇಲೆ ಸ್ಪ್ರೇ ಇರುತ್ತೆ, ಆಮೇಲೆ 1 ವಾರಕ್ಕೊಂದ್ಸಲ ಸ್ಪ್ರೇ ಇರುತ್ತೆ, ರೋಗ ನೋಡಿ ಯಾವ ರೋಗಕ್ಕೆ ನೋಡಿ ಸ್ಪ್ರೇ ಮಾಡ್ಬೇಕು. ಮೊಗ್ಗನ್ನ ಹೆಂಗ್ ಮುಚ್ತಾರೆ, ಯಾವ್ದ್ರಲ್ಲಿ ಕವರ್ ಮಾಡಿರ್ತೀರಿ? ಕಾಕಿ ಕವರ್ ಬರುತ್ತಲ್ಲ, ಪ್ಲಾಸ್ಟಿಕ್ ಅಲ್ಲ, ಪ್ಲಾಸ್ಟಿಕ್ ಉಪಯೋಗಿಸಲ್ಲ, ಪೇಪರ್ದು ಕವರ್ ಬರುತ್ತೆ, ಅದನ್ನ ಸಂಜೆ ಹೊತ್ತೆ ಕವರ್ ಹಾಕಿ ಬಿಟ್ಟಿರ್ತೀವಿ ಜೇನುಳ ಮುಟ್ತಂಗೆ. ಅದು ಬೆಳಗಿನ ಜಾವ 3-6 ಗಂಟೆವರೆಗೂ ಜೇನುಳ ಬರೋದಕ್ಕಿಂತ ಮುಂಚೆ ಕವರ್ನ ಓಪನ್ ಮಾಡಿದ್ರೆ ಹೂ ಹಳ್ಳಿರುತ್ತೆ, ಅವಾಗ ಈ ಗಂಡು ಹೂ ಹಳ್ಳಿರುತ್ತೆ, ಆ ಲಿಂಗು ಇರುತ್ತೆ ಪೌಡರ್, ಅದನ್ನ ಎಲ್ಲ ಪೌಡರ್ನ ಹಚ್ಬಿಟ್ಟು ಮತ್ತೆ ರಬ್ಬರ್ ಹಾಕ್ತೇವೆ. ಆಗ್ಲೇ ಅಕಸ್ಮಾತ್ ಒಂದೊಂದು ಉಳ್ಕೊಂಡಿದ್ರೆ ಬೆಳಗ್ಗೆ ಆದ್ಮೇಲೆ ಅವನ್ನ ಮುರಿದಾಕ್ಬೇಕು, ಕ್ರಾಸ್ ಮಾಡಂಗಿಲ್ಲ ಅದಕ್ಕೆ. ಮೊದ್ಲೆಲ್ಲ ಒಳ್ಳೆ ರೇಟ್ ಕೊಡೋರು ಸರ್, ಈಗ ರೇಟು ಕಡಿಮೆನೆ, ಆಳಿಂದು ಖರ್ಚು ಎಲ್ಲ ಜಾಸ್ತಿ, ಹಂಗಾಗಿ ಈ ವರ್ಷ ಹೋದ ವರ್ಷದಿಂದ ಬಿಟ್ಟಿದೀವಿ ಸರ್. ಕವರ್ ಹಾಕ್ತೀನಿ ಅಂದ್ರಲ್ಲ, ಅದು ಮತ್ತೆ ತೆಗಿಯಂಗಿಲ್ಲ ಕವರ್ನ? ಇಲ್ಲ ಸರ್, ತೆಗಿಯಂಗಿಲ್ಲ ಅಂದ್ರೆ ಕಾಯಿ ದಪ್ಪ ಆದಂಗೆ ಕವರ್ ಬೀಳುತ್ತೆ ಕೆಳಗಡೆ, ಬಿದೋಗುತ್ತೆ, ಅವಾಗ ಅದನ್ನ ಅದ್ರ ಪಿನ್ ಎಲ್ಲ ಹೊಡೆದಿರ್ತೀವಲ್ಲ ಅದನ್ನ ಆಯ್ದು ಬಿಟ್ಟು ಹೊರಗಡೆ ಹಾಕಿ ಬೆಂಕಿ ಇಟ್ಬೇಕು ಸರ್. ಕಂಪ್ನಿಯವ್ರು ನೀಟಾ ಮಾಡಿಸ್ತಾರೆ ಸರ್, ಅವನ್ನೆಲ್ಲ ಯಾವ್ದು ವೇಸ್ಟ್ ಮಾಡಂಗಿಲ್ಲ. ಈಗ ಒಬ್ರು 1 ದಿವಸದಲ್ಲಿ ಎಷ್ಟು ಪರಾಗಸ್ಪರ್ಶ ಮಾಡಬಹುದು? ಒಬ್ರು 150-100 ಅಷ್ಟು ಮಾಡಬಹುದು ಸರ್, ಅಷ್ಟೇ 3-6 ಗಂಟೆ. ಮತ್ತೆ 2-3 ಎಕರೆಲ್ಲಿ ಬೆಳೀತಿದ್ದೆ ಅಂತ ಹೇಳಿದ್ರಲ್ಲಿ ಎಷ್ಟು ಜನ ಬೇಕಾಗ್ತಿದ್ರು ಪರಾಗಸ್ಪರ್ಶ ಮಾಡ್ಲಿಕ್ಕೆ? 6-8 ಜನ 10 ಜನ ಕರ್ಕೊಂತಿದ್ವಿ ಸರ್. ಒಂದು ದಿನ ಅವ್ರಿಗೆ 200 ರೂಪಾಯಿ ಇತ್ತು ಅವಾಗ, ಈಗೆಲ್ಲ 300-350 ಅಂತಾರೆ. 3-6 ಗಂಟೆ ಬಂದ್ರೆ 300-350 ರೂಪಾಯಿ ಸಂಬಳ, 400 ರೂಪಾಯಿ ಸಂಬಳ. ಹಂಗಾಗಿ ಹಗಲೊತ್ತ 400 ರೂಪಾಯಿ, ನೈಟ್ 400 ರೂಪಾಯಿ, ಒಬ್ರು 800 ರೂಪಾಯಿ ಒಬ್ರು ಕೂಲಿ ಆಗುತ್ತೆ. ಹೆಣ್ಣಾಳ್ ಕರ್ಕೊಂಡ್ರೆ, ಗಂಡಾಳ್ ಕರ್ಕೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಹಂಗಾಗಿ ಅದನ್ನ ಈ ಬಿಟ್ಟು ಸರ್, ಅದನ್ನ 2 ವರ್ಷದಿಂದ. ರಾತ್ರೋ ರಾತ್ರಿ ಹೋಗಿ ಪರಾಗಸ್ಪರ್ಶ ಮಾಡೋದು ಅಂದ್ರೆ ಸ್ವಲ್ಪ ಕಷ್ಟ ಅಲ್ವಾ? ಕಷ್ಟ ಸರ್, ಆದ್ರೆ ಒಳ್ಳೆ ಆದಾಯ ಇತ್ತು ಅವಾಗ. 3 ತಿಂಗಳಿಗೆ 1-3 ಎಕರೆಗೆ ಹಾಕಿದ್ರೆ 3-4 ಲಕ್ಷ 5 ಲಕ್ಷ ಆಗೋದು. ಮೂರ್ ತಿಂಗಳಿಗೆ ಅಂದ್ರೆ 2 ತಿಂಗಳಿಗೆ ಕೆಲಸ ಇರೋದು, ಆಮೇಲೆ 1 ತಿಂಗಳೇನಿರಲ್ಲ ಕಾಯಿ ಕಟಾವ್ ಆಗೋ. ಹಂಗಾಗಿ ಮಾಡ್ತಿದ್ವು. ಈಗ ಖರ್ಚು ಜಾಸ್ತಿ ಅಂತ ಮಾಡ್ತಾ ಮೇಲೆ ನಮಗೂ ಬೇರೆ ಬೇರೆ ಕೆಲಸ ಇರುತ್ತಲ್ಲ, ಹಂಗಾಗಿ ಬಿಟ್ಟಿವಿ ಸರ್. ಪರಾಗಸ್ಪರ್ಶ ಆದ್ಮೇಲೆ ಮತ್ತೆ ಏನು ಕೆಲಸ ಇರೋದಿಲ್ವಾ? ಏನಿಲ್ಲ ಸರ್, ಸ್ಪ್ರೇ ಇರುತ್ತೆ ಒಂದ್ ಎರಡ್ ಮೂರ್ ಸಲ, ಮತ್ತೆ ಗಂಡು ಮಗ್ಗು ಬರ್ತಾ ಇರ್ತವೆ, ಅವನ್ನ ಒಂದ್ ಎರಡ್ ಮೂರ್ ಸಲ ಸೋಸ್ಬೇಕು, ಸೋಸ್ ಬಿಡೋದು ಅಷ್ಟೇ ಸರ್. ಆಮೇಲೆ ಒಂದ್ 15-20 ದಿವಸ ಆದ್ಮೇಲೆ ಕುಡಿ ಜಿಂಕ್ಟ್ ಬಿಡೋದು, ಗಿಡ ಬೆಳಿದಂಗೆ ಕಾಯಿ ದಪ್ಪ ಆಗುತ್ತೆ. ಅವಾಗ 20 ದಿವಸ ಆದ್ಮೇಲೆ, 20 ದಿನ ಆದ್ಮೇಲೆ, 20 ದಿವಸ ಒಳಗಡೆ ಹೂ ಬರ್ತಾ ಹೆಂಗೆ ಬರ್ತಾನೆ ಇರುತ್ತೆ ಹೂ, ಮತ್ತೆ ಕ್ರಾಸ್ ಮಾಡಿದ್ರು ಮತ್ತೆ ಬರ್ತಾನೆ ಇರುತ್ತೆ, ಅವನ್ನೆಲ್ಲ ಸೋಸ್ತಾ ಇರಬೇಕು. ಆಮೇಲೆ ಕುಡಿ ಜಿಂಕ್ ಬಿಟ್ಮೇಲೆ ಮತ್ತೆ ಬರಲ್ಲ ಮಗು. ಕಟಾವು ಮಾಡೋದು ಯಾವಾಗ? ಅದನ್ನ ಸಸಿ ನಟ್ಟು ಎರಡೂವರೆ ತಿಂಗಳಿಗೆ ಕಟಾವು ಬರುತ್ತೆ ಸರ್. ಎರಡೂವರೆ ತಿಂಗಳಿಗೆ ಅಂತಂದ್ರೆ ಕಾಯಿ ಬಲ್ತಿರ್ಬೇಕು ಹೆಂಗೆ? ಅದು ಕಾಯಿ ಬಲ್ತು ಅವ್ರು ಬಂದು ನೋಡಿ ಹೇಳ್ತಾರೆ, ಒಂದು ಎರಡು ಕಾಯಿ ಹೊಡೆದು ಬಿಟ್ಟು ಓಪನ್ ಮಾಡಿ, ಅದು ಮೊಳಕೆ ಏನಾರ ಬರೋ ಟೈಮ್ ಇದ್ರೆ ಅದು ಕಾಯಿಯೊಳಗೆ ಮೊಳಕೆ ಬರುತ್ತೆ. ಅವ್ರಿಗೆ ಇಷ್ಟು ದಿನ ಅಂತ ಅವ್ರಿಗೆ ಗೊತ್ತಿರುತ್ತೆ, ನಾಳೆ ನರದಲ್ಲಿ ತೆಗೀರಿ ಅಂತ ಹೇಳ್ತಾರೆ ಬಂದು ನೋಡಿ. ಅವಾಗ ಕಟಾವು ಮಾಡಿ ಒಂದ್ ಕಡೆ ಜೋಡಿಸಿ ಇಟ್ಟು ಆಮೇಲೆ ಒಂದು ವಾರದ ಮೇಲೆ ಬೀಜ ತೆಗೆದು ಒಣಗಿಸಿ ಅವ್ರಿಗೆ ಕೊಡ್ತೀವಿ ಸರ್. ಏನ್ ಮೊಳಕೆ ಬರಬೇಕು ಕಟಾವು ಮಾಡೋಕ್ಕಿಂತ ಮೊದಲು ಬರಬಾರ್ದು? ಮೊಳಕೆ ಬರಬಾರ್ದು, ಅಕಸ್ಮಾತ್ ಒಂದೊಂದು 8 ದಿವಸ ವಾರ ಲೇಟ್ ಆದ್ರೆ ಮೊಳಕೆ ಬಂದ್ಬಿಡುತ್ತೆ, ಅದನ್ನ ಬೀಜ ತಗೊಳಲ್ಲ ಅವರು, ನಮ್ಗೆ ಲಾಸ್ ಅದು. ಬೀಜ ತೆಗಿಯಂತದ್ ಹೇಗೆ? ಬೀಜ ಎಲ್ಲ ಕೈಯಲ್ಲೇ ತೆಗಿತಿದ್ವಿ ಸರ್, ಈಗೆಲ್ಲ ಮಿಷಿನೇ ಬಂದಿದೆ, ಈ ಜೋಳದ ಮಿಷಿನ್ ಬಂದಿಲ್ಲ, ಅದೇ ತರ ಮಿಷಿನ್ ಬಂದಿದೆ, ಮಿಷಿನ್ ಅಲ್ಲೇ ತೆಗಿತಾರೆ ಸರ್. ಈಗ ಸ್ವಲ್ಪ ಡ್ಯಾಮೇಜ್ ಬರುತ್ತಂತೆ ಬೀಜ, ಆದ್ರೂ ತೆಗಿತಾರೆ, ಆಳಿಂದು ಸಮಸ್ಯೆ ಅಲ್ಲ. ಕೈಲಿ ತೆಗ್ದಾಗ ಬರಲ್ವಾ? ಕೈಲಿ ತೆಗ್ದಾಗ ಏನೂ ಆಗಲ್ಲ ಸರ್, ಡ್ಯಾಮೇಜ್ ಬರಲ್ಲ ಸರ್. ಈಗ ಬೀಜ ಬೇರ್ಪಡಿಸುವಾಗ ನಿಮ್ಗೆ ತಿರುಳು ಉಳಿಯುತ್ತಲ್ಲ, ಅದನ್ನ ಏನ್ ಮಾಡ್ತಿದ್ರಿ? ಅದನ್ನೆಲ್ಲ ನೀರಲ್ಲಿ ವಾಶ್ ಮಾಡ್ತೀವಿ ಸರ್, ಭತ್ತ ತೌಡಾಕಿ ಭತ್ತ ತೌಡಕ್ಕೆ ಕೈಯಲ್ಲೇ ಎಲ್ಲ ಕಲಸಿ ನೀರಲ್ಲೇ ವಾಶ್ ಮಾಡಿ ಜರಡಿಗೆ ನೀರಿನ ಜೊತೆ ಉಯ್ತೀವಿ, ಬೀಜ ಉಳ್ಕೊಳತ್ತೆ, ಇದೆಲ್ಲ ಹೋಗುತ್ತೆ ತಿಳಿದೆಲ್ಲ. ಈಗ ಮೇಲ್ಗಡೆ ತಿರುಳು ಗಟ್ಟಿಯಾಗಿರುತ್ತಲ್ಲ, ಅದು ಅದನ್ನ ಮಚ್ಚಲ್ಲಿ ಹೊಡಿತೀವಿ ಸರ್, ಕುಡ್ಲು ಮಚ್ಚಲ್ಲಿ ಹೊಡಿತೀವಿ. ಅದನ್ನೇನ್ ಬಳಕೆ ಮಾಡಕ್ ಆಗೋದಿಲ್ವಾ? ಅದು ದನಿಗೆ ಆಕಾರ ಹಾಕ್ತಾರೆ, ಒಳ್ಳೆ ಹಾಲು ಕೊಡ್ತವೆ, ಅಂದ್ರೆ ಸ್ವಲ್ಪ ನೀರಿನಂಶ ಜಾಸ್ತಿ ಇರೋದ್ರಿಂದ ಡಿಗ್ರಿ ಬರಲ್ಲ, ಹಂಗಾಗಿ ಹಾಕ್ಬಿಡ್ರಿ ಅಂತ ಹೇಳ್ತಾರೆ. ಆದ್ರೂ ಒಬ್ಬೊಬ್ರು ಹಾಲು ಚೆನ್ನಾಗಿ ಕೊಡುತ್ತಲ್ಲ ಅಂತ ಹಾಕ್ತಾರೆ ಸರ್. ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡ್ರೆ ಅನುಕೂಲ ಆಗ್ಬೋದು, ಸ್ವಲ್ಪ ಹಾಕ್ಬೋದು. ಬರೀ ಅದನ್ನೇ ತಿನ್ಸೋದಕ್ಕೆ ಏನ್ ನಮ್ ಮೇವಿರುತ್ತೋ ಅದ್ರ ಜೊತೆಗೆ ಒಂದ್ 10% ಅಥವಾ 20% ಸೇರಿಸಿ ಕೊಟ್ರೆ ಅದಕ್ಕೂ ಒಂಥರ ಬೇರೆ ಆಹಾರ ಸೇವನೆ ಮಾಡ್ದಂಗ ಆಗುತ್ತೆ, ರುಚಿನೂ ಬೇರೆ ಇರುತ್ತೆ. ಸ್ವಲ್ಪ ಸ್ವಲ್ಪ ಕೊಟ್ರೆ ಒಳ್ಳೆ ಹಾಲು ಕೊಡ್ತಾರೆ ಸರ್, ಒಬ್ಬೊಬ್ರು ಚೆನ್ನಾಗಿ ತಿಂತವೆ ಮತ್ತೆ ಎಲ್ಲಿ ಮೇಯಿಸಕೋಬೇಕು ಅಂತ, ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಹಾಲು ಸ್ವಲ್ಪ ನೀರಾಗುತ್ತೆ ಅದು, ಹಂಗಾಗಿ ಜಾಸ್ತಿ ಹಾಕಲ್ಲ ಸರ್. ಈಗ ಪಶುವಿನ ಆಹಾರ ಬಳಕೆ ಮಾಡ್ಕೊಂಡು ಉಳಿದಿದ್ದನ್ನ ಏನ್ ಮಾಡ್ತಿದ್ರಿ? ಅದನ್ನೆಲ್ಲ ಕರ್ಗೋಗುತ್ತೆ ಸರ್, ಕರ್ಗಿ ಕರ್ಗೋಗುತ್ತೆ, ಗೊಬ್ಬರ ಆಗುತ್ತೆ, ಸ್ವಲ್ಪ ಗೊಬ್ಬರ ಆಗುತ್ತೆ ಸರ್. ಅಷ್ಟೇ, ಬರೀ ನೀರಿನಂಶನೇ ಜಾಸ್ತಿ ಅದು, ಕಲ್ಲಂಗಡಿ ತರ ಬರೀ ನೀರಿನಂಶನೇ ಜಾಸ್ತಿ ಅದು. ಒಂದ್ ಎಕರೆನಲ್ಲಿ ಸಾಮಾನ್ಯವಾಗಿ ಎಷ್ಟು ಕೆಜಿ ಬೀಜ ಉತ್ಪಾದನೆ ಮಾಡಬಹುದು? ಅದು ಒಂದೊಂದು ಸೀಡ್ಸ್ ಒಬ್ಬೊಬ್ಬರಿಗೆ ಕೊಟ್ಟಿರ್ತಾರೆ ಸರ್, ಒಂದ್ 5-6 ಜನಕ್ಕೆ ಒಂದ್ ಸೀಡ್ಸ್ ಕೊಡ್ತಾರೆ, ಇನ್ನೊಂದ್ 5-6 ಜನಕ್ಕೆ ಒಂದ್ ಸೀಡ್ಸ್ ಕೊಡ್ತಾರೆ. ಹಂಗಾಗಿ ಒಂದ್ ಎಕರೆಗೆ ಒಂದು 70-80 ಕೆಜಿ, ಒಂದ್ ಕ್ವಿಂಟಾಲ್ ಹಿಂಗ್ ಬರುತ್ತೆ, ಒಂದೊಂದು 1.5 ಕ್ವಿಂಟಾಲು 2 ಕ್ವಿಂಟಾಲು ಬರುತ್ತೆ. ರೇಟು ಜಾಸ್ತಿ ಕೊಟ್ಟಿದ್ದು ಬೀಜ ಕಮ್ಮಿ ಬರುತ್ತೆ, ಬೀಜ ಕಮ್ಮಿ ಬಂದಿದ್ದು ರೇಟ್ ಜಾಸ್ತಿ ಇರುತ್ತೆ. ಆ ಒಂದು ತಳಿ ಏನಿರುತ್ತೋ ಆ ತಳಿ ಮೇಲೆ ನಿರ್ಧಾರ ಆಗುತ್ತೆ ಎಷ್ಟು ಇಳುವರಿ ಬರುತ್ತೆ ಅಂತ. ಕಡಿಮೆ ಬೀಜ ಬಂದ್ರೆ ರೇಟ್ 2,500-3,000 ಇರುತ್ತೆ, ಒಂದ್ ಕ್ವಿಂಟಾಲ್ ಮೇಲೆ ಬಂದಿರುತ್ತೆ ಅದ್ರಗಂದ್ರೆ ಒಂದು ರೇಟ್ ಕಮ್ಮಿ ಇರುತ್ತೆ. ಈಗ ಬೀಜವನ್ನ ತೆಗೆದ ಮೇಲೆ ಏನ್ ಮಾಡ್ತೀರಾ ಅದನ್ನ? ನಿಮ್ಗೆ ಏನು ಹೇಳಲ್ಲ ಸರ್, ಅವರು ಎಲ್ಲ ಫಾರಿನ್ ಕಳಿಸ್ತಾರೆ ಅವ್ರನ್ನಲ್ಲಿ. ಅಲ್ಲ, ಈಗ ಬೀಜ ನೀವೇ ಒಣಗಿಸ್ಬಿಟ್ಟು ಕೊಡ್ಬೇಕು ಅಥವಾ ಅವ್ರು ತಗೊಂಡು ಹೋಗ್ಬಿಡ್ತಾರೆ? ನಾವೇ ಒಣಗಿಸಿ. ನೀವೇ ಇಲ್ಲಿ ಒಣಗಿಸ್ತೀರಿ? ನಾವೇ ಒಣಗಿಸಿ ಡ್ರೈ ಮಾಡಿ ಅವ್ರಿಗೆ ಕೊಡ್ತೀವಿ ತೂಕ. ಏನ್ ಬಿಸಿಲಲ್ಲೇ ಒಣಗಿಸ್ತೀರಾ ಅದನ್ನ? ನೆರಳಲ್ಲಿ ಒಣಗಿಸ್ಬೇಕು ಸರ್, ನೆರಳಲ್ಲಿ ಒಣಗಿಸಿ ಡ್ರೈ ಮಾಡಿ ಅವ್ರಿಗೆ ತೂಕ ತಗೊಂಡೋಗಿ ಕೊಡ್ತೀವಿ. ಅಲ್ಲೇ ನಿಂಗಪ್ಪನ ಕೊಪ್ಪಲು ಇಲ್ಲೇ ಹತ್ರ ಕಂಪ್ನಿಯವ್ರು ಇಲ್ಲೇ ಒಂದು ಶೆಡ್ ಎಲ್ಲ ಮಾಡ್ಕೊಂಡು ಫ್ಯಾಕ್ಟ್ರಿ ಎಲ್ಲ ಮಾಡಿದ್ದಾರೆ, ಅವ್ರು ಒಣಗಿಸಿ ತಗೊಂಡೋಗಿ ಬೀಜ ತೂಕ ಕೊಡ್ತೀವಿ. 100 ಗ್ರಾಮು ಹೆಚ್ಚು ಕಮ್ಮಿ ಇದ್ರೆ ಏನು ಮಾಡಲ್ಲ ಸರ್, ಏನೇನ್ ತೂಕ ಬರುತ್ತೆ ಅಷ್ಟೇ ತೂಕ ಕೊಡ್ತಾರೆ. ಒಂದ್ 10 ಕೆಜಿ ಅಂದ್ರೆ 10 ಕೆಜಿ 100 ಗ್ರಾಮ್ ಬಂದ್ರು ಕರೆಕ್ಟ್ ಆಗಿ ದುಡ್ಡು ಕೊಡ್ತಾರೆ ಸರ್ ದುಡ್ಡು ಒಂದ್ 2 ತಿಂಗಳು 2.5 ತಿಂಗಳು ಆಗ್ತದೆ ಸರ್ ದುಡ್ಡು ಬರೋದು. ಅದ್ರಲ್ಲಿ ಏನಾರು ಫೇಲ್ ಆದ್ರೆ ಬರಲ್ಲ. ಫೇಲ್ ಅಂದ್ರೆ ಅದೇ ಕ್ರಾಸ್ ಮಾಡ್ಬೇಕಾರೆಲ್ಲ ಅವರು ಅಲ್ಲೊಂದ್ ಇಲ್ಲೊಂದು ಉಳ್ಕೊಂಡು ಹೂವು, ಅದೇನಾರ ಜೇನುಳ ಮುಟ್ಟಿ ಅದು ಫೇಲ್ ಆಗ್ಬಿಡುತ್ತೆ. ಆತರ ಮಾಗ್ದಂಗೆ ಅವನ್ನೆಲ್ಲ ಮೇಂಟೈನ್ ಮಾಡ್ಬೇಕು ಸರ್. ಒಟ್ಟಿಗೆ ನೀವು ಬಾರಿ ಜಾಗೃತೆಯಿಂದಲೇ ಮಾಡ್ಬೇಕು ಸರ್. ಅದೇ ಬೆಳಕೆ ಆದ್ಮೇಲೆ ಯಾವ್ದು ಹೂವು ಇರುತ್ತೆ ಅದನ್ನ ಮೂರ್ದು ಎಸಿಬೇಕು, ಅದಕ್ಕೆ ಮಾಡಂಗಿಲ್ಲ ಕ್ರಾಸು. ಕುಂಬಳದ ಬೀಜ ಮಾತ್ರ ಮಾಡಿದ್ದ ನೀವು, ಬೇರೆ ಯಾವ್ದಾದ್ರು ಮಾಡ್ತಾ ಇದ್ರ? ಕುಂಬಳ ಅಷ್ಟೇ, ಬೇರೆ ಯಾವ್ದು ಮಾಡಿಲ್ಲ ಸರ್. ಇನ್ ಮುಂದೆ ಮಾಡ್ಬೇಕು ಅಂತ ಇದೆಯಾ ಅದನ್ನ? ಇಲ್ಲ ಸರ್, ಈಗೆಲ್ಲ ಆಳಿಂದು ಸಮಸ್ಯೆ, ಹಂಗಾಗಿ ಆಗಲ್ಲ ಸರ್. ಈಗ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಕಷ್ಟ ಸರ್. ರೇಟು ಕಮ್ಮಿ ಈಗ, ಅವಾಗ ನಂಗೆ ರೇಟು ಇಲ್ಲ, ಹಂಗಾಗಿ ಮಾಡ್ತಿಲ್ಲ ಸರ್ ಈಗ. ನಿಮಗೆ ಕೆಜಿಗೆ ಏನ್ ರೇಟ್ ಕೊಡ್ತಾ ಇದ್ರು ಕುಂಬಳದ ಬೀಜಕ್ಕೆ? ತಳಿ ಮೇಲೆ ತೂಕ ಕಮ್ಮಿ ಬರುತ್ತಲ್ಲ, ಒಂದ್ 70-80 ಕೆಜಿ ಬರುತ್ತೆ ಅಂದ್ರೆ ಅದಕ್ಕೆ ರೇಟು ಜಾಸ್ತಿ ಇರುತ್ತೆ. ಒಂದು 2.5-3 ಸಾವಿರ ಹಿಂಗೆಲ್ಲ ಇರುತ್ತೆ ಕೆಜಿಗೆ. ಮತ್ತೆ ಜಾಸ್ತಿ ಬೀಜ ಬರುತ್ತೆ, ಒಂದು 1.5 ಕ್ವಿಂಟಾಲು 2 ಕ್ವಿಂಟಾಲು ಬರುತ್ತೆ, ಅದಕ್ಕೆ ರೇಟ್ ಕಮ್ಮಿ ಇರುತ್ತೆ, 1700-1800 2000 ಒಳಗಡೆ. ಒಂದು ಆವರೇಜ್ ಒಂದು ಎಕರೆಗೆ ಒಂದು 2-2.5 ಲಕ್ಷ ಆದಾಯ ಆಗುತ್ತೆ ಸರ್. ಅದು ಈಗ ನೀವೇನ್ ಬೀಜೋತ್ಪಾದನೆ ಮಾಡ್ತಿದ್ರಲ್ಲ, ಆ ಬೀಜ ಇಟ್ಕೊಂಡು ಯಾವಾಗಲಾದ್ರೂ ಮತ್ತೆ ನೀವು ಬೇರೆ ಕಡೆಗೆ ಹಾಕ್ಬಿಟ್ಟು ಪ್ರಯತ್ನ ಮಾಡಿದ್ರೆ ಬರಲ್ಲ ಸರ್? ಅದು ಬರಲ್ಲ ಬರಲ್ಲ. ಅದಕ್ಕೆ ಸ್ವಲ್ಪ ಅವರು ಸೀಡ್ಸ್ ಅಲ್ಲಿ ಬೇರೆ ಕ್ರಾಸ್ ಮಾಡಿ ಬೇರೆ ಈಗ ತಗೊಂಡೋಗ್ತಾರ, ಅದನ್ನ ಬೇರೆ ಬೇರೆ ಸೀಡ್ಸ್ ಮಾಡ್ತಾರಂತೆ, ಟ್ರೀಟ್ ಮಾಡ್ತಾರ. ಹಂಗಾಗಿ ಇಲ್ಲಿ ಹಾಕಿದ್ರೆ ಬರೀ ಕಾಯಿ ಮಾತ್ರ ಬರುತ್ತೆ ಅಷ್ಟೇ, ಕಾಯಿ ಅಂದ್ರೆ ಅಷ್ಟು ನೀಟಾಗಿ ಬರಲ್ಲ ಸರ್. ಅದು ಬೇರೆ ಬೇರೆ ತರ ಬರುತ್ತೆ, ಒಂದೇ ಸಮ ಬರಲ್ಲ. ಬರಲ್ಲ. ನೀವೇನು ಹಾಕಿದ್ರ ನೀವೇ ಯಾವಾಗ ಒಂದಷ್ಟು ಮಾಡಲ್ಲ ಸರ್? ಮಾಡಲ್ಲ, ಯಾರು ಮಾಡಲ್ಲ. ಅದು ಬೀಜಕ್ ಮಾತ್ರ ಹೋಗೋದು, ತಿನ್ನಕ್ ಯಾರು ಅಷ್ಟು ಉಪಯೋಗಿಸಲ್ಲ. ಉಪಯೋಗಿಸ್ಬೋದು ಅಂದ್ರೆ ಯಾರು ಅಷ್ಟು ಉಪಯೋಗಿಸಲ್ಲ ಸರ್, ಅದು ಬೀಜಕ್ ಮಾತ್ರ ಹೋಗುತ್ತೆ. ಅನುಕೂಲ ಆಯ್ತಾ ಬೀಜೋತ್ಪಾದನೆಯಲ್ಲಿ? ಪರವಾಗಿಲ್ಲ ಸರ್, ಅವಾಗ ಆಗೋದು. ಅದು ಈಗ 1 ವರ್ಷದಿಂದ ಬಿಟ್ಟಿದೀವಿ. ಈಗ ಬೇರೆ ಬೇರೆ ಶುಂಠಿ ರೇಟ್ ಆಯ್ತಲ್ಲ, ಹಂಗಾಗಿ ಶುಂಠಿ ಬೆಳೆಯಕ್ ಶುರು ಆದ್ವಿ. ಈ ವರ್ಷ ಶುಂಠಿನ ಬಿದ್ದೋಯ್ತು, ನೋಡ್ಬೇಕು ಮುಂದಿನ ಸಲದಿಂದ ಮತ್ತೆ ಕುಂಬಳನೆ ಮಾಡ್ಬೇಕು ಸರ್. ಅದು ದನಕರುಗಳು ಎಷ್ಟು ಸಾಕೊಂಡಿದ್ರೆ ಗಿರೀಶ್? ಒಂದು 3-4 ಇದೆ ಸರ್ ಅಷ್ಟೇ, ಮನೆ ಉಪಯೋಗಕ್ಕೆ. ಜಾಸ್ತಿ ಆಗಿದ್ದು ಅಲ್ಲ ಹಾಕ್ತಿವಿ ಡೈರಿಗೆ. ಡೈರಿಗೆ ಎಲ್ಲಿಗೆ ಹೋಗ್ಬೇಕು? ಇಲ್ಲೇ ನಮ್ಮೂರಲ್ಲೇ ಡೈರಿ ಇದೆ ಸರ್. ಕೃಷಿಯಿಂದ ಏನೇನು ಅನುಕೂಲ ಮಾಡ್ಕೊಂಡಿದ್ರಿ ಇದುವರೆಗೆ? ಕೃಷಿಯಿಂದ ಎಲ್ಲ ಅನುಕೂಲ ಇದೆ ಸರ್. ಮನೆಗೆ ಏನೇನು ಮಾಡ್ಕೊಂಡ್ರಿ? ಮನೆಗೆ ಅಂದ್ರೆ ಟ್ರ್ಯಾಕ್ಟರ್ ಸ್ವಂತಾಗಿ ಮಾಡ್ಕೊಂಡಿದ್ವಿ ಸರ್. ಈಗ ಹೊಸದಾಗಿ ಮತ್ತೆ ಮನೆ ಕಟ್ತಾ ಇದ್ರಿ? ಈಗ ಮನೆ ಕಟ್ತಾ ಇದ್ದೀವಿ ಸರ್. ಈಗ ಮತ್ತೆ ಮುಂದೆ ಕೃಷಿನಲ್ಲಿ ಇನ್ನು ಏನೇನು ಮಾಡಬೇಕು ಅಂತ ಆಲೋಚನೆ ಇದೆ? ತೆಂಗು 3 ವರ್ಷ ಆಗಿದೆ ಮೇಲೆಲ್ಲ ಹಾಕಿ, ಮೊದಲಿಂದ 1-2 ಎಕರೆ ಇದೆ, ಈಗ 1.5-2 ಎಕರೆ ಹಾಕಿದೀವಿ, 3 ವರ್ಷ ಆಗಿದೆ, ಅದನ್ನೇ ಮೇಂಟೈನ್ ಮಾಡ್ಕೊಂಡಿರ್ಬೇಕು ಸರ್. ಒಟ್ಟಾರೆ ಕೃಷಿ ಜೀವನ ಏನನ್ಸುತ್ತೆ ನಿಮ್ಗೆ? ರೇಟ್ ಸಿಕ್ಕಿರೆ ಚೆನ್ನಾಗಿರುತ್ತೆ ಸರ್, ರೇಟ್ ಇಲ್ಲ ಅಂದ್ರೆ ಕಷ್ಟ ಅಷ್ಟೇ. ರೇಟ್ ಸಿಕ್ಕಿರೆ ಕೃಷಿದು ಪರವಾಗಿಲ್ಲ ಸರ್. ಮನೆಯಲ್ಲಿ ಯಾರ್ಯಾರು ಇದ್ರಿ ಮತ್ತೆ ಏನೇನು ಕೃಷಿ ಕೆಲಸಗಳನ್ನು ಮಾಡ್ತೀರಿ? ನಮ್ಮಪ್ಪಾಜಿ, ನಮ್ಮಮ್ಮ, ನನ್ನ ತಮ್ಮ, ನಮ್ಮನೆಯವರು, ಮಕ್ಕಳಿಬ್ರು, ಒಟ್ಟು 8 ಜನ ಇದೀವಿ ಸರ್. ಕೆಲಸ ಎಲ್ಲ ಹಂಚ್ಕೊಂಡು ಮಾಡ್ತೀರಾ ಹೆಂಗೆ? ಜಾಸ್ತಿ ಹೆಚ್ಚಿಗೆ ಕೆಲಸ ಇದ್ದಾಗ ಆಳು ಕರ್ಕೊಂತೀವಿ, ಸ್ವಲ್ಪ ಇದ್ದಾಗ ನಾವೇ ಮಾಡ್ಕೊಂತೀವಿ ಸರ್ ಮನೆ ಕೆಲಸ ಎಲ್ಲ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡುವಂಥದ್ದು? ನಿಮ್ ಫೋನ್ ನಂಬರ್ ಏನಾದ್ರು ಕೊಡ್ಬೋದಾ? ಫೋನ್ ನಂಬರ್ ಹೇಳ್ತೀನಿ ಸರ್, ಹೇಳಿ. 8-9-7-0-9-2-8-2-4-1. ಇನ್ನೊಂದ್ಸಾರಿ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 8-9-7-0-9-2-8-2-4-1. ಒಳ್ಳೇದು ಗಿರೀಶ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಅನುಭವಗಳ ಜೊತೆಗೆ ಕುಂಬಳದಲ್ಲಿನ ಬೀಜೋತ್ಪಾದನೆಯನ್ನ ಹೇಗೆ ಮಾಡ್ತಕ್ಕಂಥದ್ದು, ಅದರಿಂದ ಏನೇನು ಅನುಕೂಲಗಳು ಆಗ್ತಾ ಇದಾವೆ ಅನ್ನುವಂಥ ವಿಚಾರಗಳನ್ನ ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕುಂಬಳಕಾಯಿಯ ಬೀಜೋತ್ಪಾದನೆ ಹಾಗೂ ಕೃಷಿಯಲ್ಲಿನ ಅನುಭವ ಕುರಿತಂತೆ ಬೇಲೂರು ತಾಲೂಕು ಚಟಚಟಹಳ್ಳಿಯ ಕೃಷಿಕ ಸಿಪಿ ಗಿರೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈಗ ಕೇಳೋಣ ಮಂಜುಳಾ ಗುರುರಾಜ್ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. Thank you. ಆತ್ಮೀಯ ರೈತ ಬಾಂಧವರೇ ಹಾಗೂ ಕೇಳುಗರೇ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕುಂಬಳಕಾಯಿಯ ಬೀಜೋತ್ಪಾದನೆ ಹಾಗೂ ಕೃಷಿಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಚಟ್ಚಟ್ ಹಳ್ಳಿಯ ಕೃಷಿಕ ಸಿಪಿ ಗಿರೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂಧನ್. ಇನ್ನು ನಾಳಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಹಾಗೂ ಕೃಷಿ ಸಂಬಂಧಿ ಉಪಕಸುಬುಗಳಲ್ಲಿ ತೊಡಗಿಸಿಕೊಂಡಿರುವ ಹೊಳೆನರಸೀಪುರ ತಾಲೂಕು ಗುಂಜೇವು ಗ್ರಾಮದ ಯುವ ಕೃಷಿಕ ಜಿಎಂ ಪ್ರದೀಪ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈಗ ಹಾಸನ ಜಿಲ್ಲೆಯ ಇಂದಿನ ಹವಾಮಾನ ವರದಿ. ಹಾಸನ ಜಿಲ್ಲೆಯಲ್ಲಿ ಇಂದು ಗರಿಷ್ಠ 31.8 ಹಾಗೂ ಕನಿಷ್ಠ 14.2 ಡಿಗ್ರಿ ಉಷ್ಣಾಂಶ ದಾಖಲಾಗಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇದುವರೆಗೂ ಹಾಸನ ಜಿಲ್ಲೆಯ ಇಂದಿನ ಹವಾಮಾನ ವರದಿ ಕೇಳಿದಿರಿ. ಇದು ಇಂದಿನ ಕೃಷಿರಂಗ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳು. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿಯ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್ಗಳಲ್ಲಿ.